ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ಕೆ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರೆ ವಾತಾವರಣ ಸಂಪೂರ್ಣವಾಗಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ಕುರಿತು ಸಂವಾದ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ರಾಜ್ಯ ಸಾವಯವ ರೈತರ ಸಮಾಜ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಸಿರಿಧಾನ್ಯ ವಲಯದ ಉದ್ಯಮಿಯಾದ ಎಚ್ಆರ್ ಜಯರಾಮ್. ಸಂದರ್ಶಕರು ಹಿರಿಯ ಪತ್ರಕರ್ತರಾದ ನಾರಾಯಣ ಸ್ವಾಮಿ. ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ 2023 ಈ ವಿಷಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ರಾಜ್ಯ ಸಾವಯವ ರೈತರ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಸಿರಿಧಾನ್ಯ ವಲಯದ ಉದ್ಯಮಿಯಾದ ಹೆಚ್.ಆರ್. ಜಯರಾಮ್. ಇವರನ್ನ ಸಂದರ್ಶಿಸುತ್ತಾರೆ ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ, ಬಿಎಸ್. ಕೇಳಿ ಸಂವಾದ. ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ 2023. ಶ್ರೋತೃಗಳೇ ನಮಸ್ಕಾರ. ಇಂದಿನ ವಿಷಯ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ 2023. ಈ ವಿಷಯವಾಗಿ ನಮ್ಮೊಂದಿಗೆ ಇಂದು ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ ರಾಜ್ಯ ಸಾವಯವ ರೈತರ ಸಮೂಹ ಸಂಸ್ಥೆ ಸಂಸ್ಥಾಪಕ ಕಾರ್ಯದರ್ಶಿಗಳು, ಅಂತಾರಾಷ್ಟೀಯ ಸಾವಯವ ಕೃಷಿ ಸಂಸ್ಥೆ ನಿರ್ದೇಶಕರು ಹಾಗೂ ಸಿರಿಧಾನ್ಯ ವಲಯದ ಉದ್ಯಮಿಗಳು ಆದ ಶ್ರೀ ಹೆಚ್.ಆರ್. ಜಯರಾಮ್ ಅವರು, ಅವರಿಗೆ ನಾನು ಸ್ವಾಗತ ಕೊಡ್ತೇನೆ. ನಮಸ್ಕಾರ ನಾರಾಯಣಸ್ವಾಮಿ ಅವರೇ. ಸರ್, ಈ 2023 ವರ್ಷವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವ ಕಳಿಸುತ್ತೆ ವಿಶ್ವಸಂಸ್ಥೆಗೆ, ಇದನ್ನ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಅಂತ ಘೋಷಿಸೋದಕ್ಕೆ. ಅದರ ಅನುಸಾರ ವಿಶ್ವಸಂಸ್ಥೆ ಈಗಾಗಲೇ ಘೋಷಣೆ ಮಾಡಿದೆ. ಈ ಪ್ರಸಕ್ತ ನಮ್ಮ ಆಹಾರ ಪದ್ಧತಿ, ಪೌಷ್ಟಿಕತೆ, ಈ ಒಂದು ದೃಷ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಹೇಗೆ ಮಹತ್ವದ್ದು ಅಂತ ತಾವು ಹೇಳ್ತೀರಿ? ನೋಡಿ, ಸಿರಿಧಾನ್ಯ ಅಂತಂದ್ರೆ ಇವತ್ತು ಅದು ಯಾವ ರೀತಿ ಇದೆ ಅಂತಂದ್ರೆ, ನಿಜವಾಗ್ಲೂ ತುಂಬಾ ನಾವು ಯೋಚನೆ ಮಾಡಿದಾಗ ಈ ಪ್ರಪಂಚದ ಸಾಕಷ್ಟು ಆಹಾರ ಸಮಸ್ಯೆಗಳಿಗೆ ಉತ್ತರ ಆಗುವಂತಹದ್ದು. ಅದಕ್ಕೇನಂತೀವಿ, ಮಿಲೆಟ್ಸ್ ಇಸ್ ದಿ ಫ್ಯೂಚರ್ ಫುಡ್ ಆಫ್ ದಿಸ್ ವರ್ಲ್ಡ್ ಅಂತ. ಇದು ಬಹಳ ಮುಖ್ಯವಾದ ಒಂದು ಆಹಾರ ಪದ್ಧತಿ. ಇದು ಇವತ್ತು ಬಂದದ್ದಲ್ಲ, ಇದು ಶತಮಾನಗಳ ಹಿಂದೆ, ಸಾವಿರಾರು ವರ್ಷಗಳಿಂದ ನಾವು ಏನು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೋ ಅದು ಇತ್ತೀಚೆಗೆ ಬದಲಾವಣೆ ಆಗ್ಬಿಟ್ಟು ಈ ಸಿರಿಧಾನ್ಯನ ತೃಣಧಾನ್ಯ ಮಾಡಿ ಅಂತ ಇಟ್ಬಿಟ್ಟಿದ್ರು. ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿದ್ದಾವೆ. ನಿರ್ಲಕ್ಷ್ಯಕ್ಕೊಳಗಾಗಿ, ತುಂಬಾ ನಿರ್ಲಕ್ಷ್ಯಕ್ಕೊಳಗಾಗಿತ್ತು. ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಅದು ಹೇಳಕ್ಕೆ ಸಮಯ ಬೇಕಾಗುತ್ತೆ. ಫ್ಯಾಕ್ಟರಿ ಫುಡ್ ಬಂತು, ನಿಮ್ಗೆ ಅಕ್ಕಿ ಗೋಧಿ ಎಲ್ಲೋ ಒಂದ್ ಕಡೆ ಪ್ರೊಡ್ಯೂಸ್ ಮಾಡಿ ಬರುವಂತಹದ್ದು, ಇದೇನೇ ಏನಾಯ್ತು ಅದನ್ನ ಹಿಂದಕ್ಕೋಗಿತ್ತು. ಯಾವಾಗ ಈ ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ ಕಾಯಿಲೆಗಳು ಒಂದು ನಮ್ಮ ಮನುಷ್ಯರಿಗೆ, ಎರಡನೇದು ನಮ್ಮ ಆಹಾರ ಪದ್ಧತಿಯಿಂದ ಬೆಳೆಯುವ ಪದ್ಧತಿಯಿಂದ ಆಗ್ತಾ ಇರುವಂತಹ ಅನಾಹುತಗಳು, ಅದು ಮಣ್ಣಿಗೆ ಪ್ರಕೃತಿಗೆ ನೀರಿನ ಒತ್ತಡ, ಈ ಎಲ್ಲಾ ಸಮಸ್ಯೆಗಳಿಂದ ನನ್ನ ಜನ ಅರ್ಥ ಮಾಡಿಕೊಂಡು, ವಿಜ್ಞಾನಿಗಳು ಸಹ ಇದಕ್ಕೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಜನ ಕೆಲಸ ಮಾಡಿ ಅರ್ಥ ಮಾಡಿಕೊಂಡು ಆ ತಜ್ಞರು ಈ ಸಿರಿಧಾನ್ಯನೇ ಇದಕ್ಕೆ ಉತ್ತರ ಅಂತ ಒಂದು ಕಂಡಿಟ್ಕೊಂಡ್ರು. ಬಹುಶಃ ನಾನು ನಿಮ್ಗೆ ಮುಖ್ಯವಾಗಿ ಹೇಳಬೇಕಾದ ವಿಷಯಗಳಿದಾವೆ ಇಲ್ಲಿ. ಯಾಕಂದ್ರೆ ಕರ್ನಾಟಕದ ಈ ಸಾವಯವ ಕೃಷಿ ಚಳುವಳಿಯಲ್ಲಿ ನಾವು ಮುಂಚೂಣಿಯಲ್ಲಿದ್ದುಕೊಂಡು ಕೆಲಸ ಮಾಡ್ತಾ ಇದ್ದೇವೆ ನಾವೆಲ್ಲ. 2004 ಇಡೀ ದೇಶದಲ್ಲಿ ಸಾವಯವ ಪಾಲಿಸಿ ಇರಲಿಲ್ಲ, ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ನೀತಿನೇ ಇರಲಿಲ್ಲ. 2004 ತುಂಬಾ ನಮ್ಗೆ ಹೆಮ್ಮೆಯ ವಿಷಯ, ಕರ್ನಾಟಕ ರಾಜ್ಯ ಮೊದಲ ಬಾರಿಗೆ ಒಂದು ಆರ್ಗ್ಯಾನಿಕ್ ಪಾಲಿಸಿ ತಗೊಂಡು ಬರ್ತಾರೆ. ಸಾವಯವ ನೀತಿ ಅಂತ ಬರುತ್ತೆ. ಸಾವಯವದ ಬಗ್ಗೆ ಕೆಲಸ ಮಾಡಕ್ಕೆ ಸರ್ಕಾರ ಆಗ್ಲಿ, ಅದಕ್ಕೆ ಫಂಡಿಂಗ್ ಮಾಡೋದಾಗ್ಲಿ, ಇದೆಲ್ಲ ಪ್ರಾರಂಭ ಆಗುತ್ತಲ್ಲ. ಸೊ ಸಾವಯವ ಕೃಷಿ ಚಳುವಳಿ ಬಹುಶಃ ಕರ್ನಾಟಕ ರಾಜ್ಯದ ಅದು ಬೆಂಗಳೂರು ನಗರದ ಬಹಳ ದೊಡ್ಡ ಕಾಣಿಕೆ ಕೊಟ್ಟಿದೆ. ಅವತ್ತಿನಿಂದ ಇಲ್ಲಿ ತನಕನು ಸಿರಿಧಾನ್ಯದ ಬಗ್ಗೆ, ಸಾವಯವದ ಬಗ್ಗೆ ನಮ್ಮ ಸರ್ಕಾರಗಳು ಕೆಲಸ ಮಾಡಿದ್ದಾವೆ, ನಮ್ಮ ಜನಗಳು ಕೆಲಸ ಮಾಡಿದ್ರೆ ಇಲ್ಲಿ ಇಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಯಾರು ತಿಳುವಳಿಕೆ ಇರೋರೆಲ್ಲ ಮಾಡಿದ್ದಾರೆ. ಈ ಒತ್ತಡದಿಂದನೇ ಇದು ಬೇಕು ಅವಶ್ಯಕತೆ ಅಂತ ಮಟ್ಟದಲ್ಲಿ ಬಂದಾಗ ಹಿಂದಿನ ಸರ್ಕಾರದವರು ಏನ್ ಮಾಡಿದ್ರು, ಇದನ್ನ ನಾವು ಇದು ಸಿರಿಧಾನ್ಯ ವರ್ಷ ಮಾಡಬೇಕು ಅಂತ ಬರತ್ ಕಳಿಸಿದ್ರು. ಕೇಂದ್ರ ಸರ್ಕಾರ ನಿಜವಾಗ್ಲು ಅರ್ಥ ಮಾಡಿಕೊಂಡು ಅಂತಾರಾಷ್ಟೀಯ ಮಟ್ಟಕ್ಕೆ ಇವತ್ತು ಹೋಗಿದೆ. ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಬೆಂಗಳೂರು ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗಿ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ವರ್ಷ ಮತ್ತು ಸಿರಿಧಾನ್ಯದ ಒಂದು ಅವೇರ್ನೆಸ್, ಸಿರಿಧಾನ್ಯದ ಉಪಯೋಗ, ಅದು ಮಾತ್ರ ಬದಲಾವಣೆಗಳನ್ನ ನಮ್ಮ ಪ್ರಪಂಚದಲ್ಲಿ ತರುತ್ತೆ. ಸೊ ವಿಶ್ವ ಮಟ್ಟದಲ್ಲಿ ಏನೇ ಒಂದು ಸಿರಿಧಾನ್ಯಕ್ಕೆ ಒಂದು ಮಹತ್ವ ಈ ವರ್ಷ ಅಂತ ಘೋಷಣೆ ಮಾಡಿದರೆ ಅದರಲ್ಲಿ ಕರ್ನಾಟಕದ ಒಂದು ಪಾಲು ಕೂಡ ಇದೆ ಅಂತ ತಾವು. ದೊಡ್ಡ ಪಾಲಿದೆ ಕರ್ನಾಟಕದ, ದೊಡ್ಡ ಪಾಲಿದೆ ಅಂತ ತಾವು ಹೇಳ್ತೀರಿ. ಸರ್, ಈಗ ಕೇಂದ್ರ ಸರ್ಕಾರ ಆಹಾರ ಭದ್ರತೆ, ನಾವೇನ್ ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಅದಕ್ಕೆ ಮತ್ತೆ ಪೌಷ್ಟಿಕತೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಇದರಲ್ಲಿ ಸಿರಿಧಾನ್ಯಗಳ ಪಾತ್ರ ಎಂಥದ್ದು ಅಂತ ತಾವು ಹೇಳ್ತೀರಿ. ನೋಡಿ, ಈಗ ನಾವು ಹೆಚ್ಚು ಉಪಯೋಗಿಸ್ತಾ ಇರೋದೇನು, ಎರಡೇ ಉಪಯೋಗಿಸ್ತಾರೆ ನಮ್ಮ ದೇಶದಲ್ಲಿ. ಒಂದು ಅಕ್ಕಿ ನಮ್ಮ ಸೌತ್ ಇಂಡಿಯಾ ಈ ಕಡೆ, ಮತ್ತೆ ನಾರ್ವೆ ಉತ್ತರಾಖಂಡ್ ಗೋಧಿ ಉಪಯೋಗಿಸ್ತಾ ಇದ್ದೇವೆ. ಈ ಎರಡೂ ಆಹಾರಗಳು ಇವು ಕೆಟ್ಟದ್ದೇನಲ್ಲ, ಆದ್ರೆ ಅದು ಉಪಯೋಗಿಸಿರೋ ರೀತಿ ಇದೆಯಲ್ಲ, ಮತ್ತೆ ಬೆಳೀತಾ ಇರೋ ರೀತಿ ಇದೆಯಲ್ಲ, ಆಮೇಲೆ ಅದರಿಂದ ಇಡೀ ನೀವು ದಿವಸ ಅಕ್ಕಿ ತಿಂತಾ ಇರ್ತೀವಿ, ಇಡೀ ದಿವಸ ಬೆಳಗ್ಗೆ ಅಂದ್ರೆ ಯಾವ್ದು ಗೋಧಿ ಪದಾರ್ಥಗಳನ್ನು ತಿಂತಾರೆ. ಇದು ಪೂರ್ತಿ ಕಾರ್ಬೋಹೈಡ್ರೇಟ್, ಇದು ನಮ್ಮ ದೇಹಕ್ಕೆ ಒಳ್ಳೇದು ಮಾಡೋದಿಲ್ಲ. ಅಷ್ಟೊಂದು ಕಾರ್ಬೋಹೈಡ್ರೇಟ್ ಕೆಟ್ಟದ್ದಲ್ಲ, ಕಾರ್ಬೋಹೈಡ್ರೇಟ್ ಬೇಕು. ಆದ್ರೆ ನೀವು ಅತಿಯಾಗಿ ಅದನ್ನ ಉಪಯೋಗಿಸ್ತಿದ್ದಲ್ಲ. ಉಪಯೋಗಿಸಿದ ರೀತಿ ಯಾವ್ದು ಅಂದ್ರೆ, ಪಾಲಿಶ್ ಮಾಡ್ತೀವಿ ನಾವು, ಬಿಳಿ ಅನ್ನ ತಿನ್ನೋದು ಕಲ್ತ್ಕೊಂಡಿದ್ದೀವಿ. ಆಕ್ಚುಲಿ ಅಕ್ಕಿ ಬಿಳಿ ಅಲ್ಲ, ಅಕ್ಕಿ ಬ್ರೌನ್ ಅಂತ, ಅದು ಅದ್ರ ಕಲರೇ ಬೇರೆ ರೀತಿ, ಎಲ್ಲ ನ್ಯೂಟ್ರಿಷನ್ ಹೋಗ್ಬಿಡುತ್ತೆ. ಆಮೇಲೆ ಗೋಧಿನೂ ಅಷ್ಟೇ, ಅದನ್ನ ಮೈದಾ ಮಾಡ್ತಿದ್ದೀವಿ ನಾವು, ಬಿಳಿ ಮಾಡಬೇಕು ಅಂತ. ಈ ಫ್ಯಾಕ್ಟ್ರಿಗಳಿಂದೆಲ್ಲ ಬರ್ತಾ ಇದೆ ಅಕ್ಕಿ ಮತ್ತೆ ಗೋಧಿನ, ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ ಮೈದಾ ಎಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಬಹಳ ಮುಖ್ಯವಾಗಿ, ಇದು ಬೆಳೆಯುವ ರೀತಿ ಇದೆಯಲ್ಲ, ಇವೆರಡಕ್ಕೂ ಅತಿಯಾದ ನೀರು ಬೇಕು. ಈಗ ಅತಿಯಾದ ರಾಸಾಯನಿಕ ಉಪಯೋಗಿಸ್ತಿದ್ದಾರೆ, ಅತಿಯಾದ ಏನು ನೀರು ಉಪಯೋಗಿಸ್ತಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ, ಈ ಪರಿಸರದ ಹಾನಿ ತುಂಬಾ ಆಗ್ತಾ ಇದೆ. ಆದ್ರೆ ಅದ್ರ ವಿರುದ್ಧವಾಗಿ ನಾವು ಯೋಚನೆ ಮಾಡಿದಾಗ, ಅದಕ್ಕೆ ಪರಿಹಾರವಾಗಿ ಯೋಚನೆ ಮಾಡಿದಾಗ, ಸಿರಿಧಾನ್ಯ ನಮ್ಗೆ ತುಂಬಾ ಒಳ್ಳೆಯದು. ಸಿರಿಧಾನ್ಯ ಯಾವ ರೀತಿ ಬೆಳಿಬಹುದು ಅಂದ್ರೆ, ಸಿರಿಧಾನ್ಯ ನೋಡಿ ಯಾವುದೇ ಕಾಯಿಲೆ ಬರೋದಿಲ್ಲ, ಬೆಳಿಬೇಕಾದ್ರೆ ಹೇಳ್ತಾ ಇರೋದು ನಾನು. ರೋಗ ನಿರೋಧಕ ಶಕ್ತಿ ಉಟ್ಕೊಂಡಿದೆ ಅದ್ರ ಹಾಗೆ, ಅದು 3 ಬಂದ್ಬಿಡುತ್ತೆ ಅದು ನಿಮ್ಗೆ. ಆಮೇಲೆ ನೀರೇ ಬೇಕಾಗಿಲ್ಲ, ಮಳೆ ನೀರು. ನೀವೆಲ್ಲಾ ಸಿರಿಧಾನ್ಯ ಬೆಳೆಗಳು ಮಳೆ ನೀರು, ಯಾರು ನೀರು ಕೊಟ್ಟು ಇದುವರೆಗೂ ಬೆಳೆಯೋದಿಲ್ಲ ಅದನ್ನ. ರಾಗಿಗೆ ಸ್ವಲ್ಪ ಯಾವಾಗ ಬೇಸಿಗೆಗಳು ಕಳ್ಕೊಂಡು, ರಾಸಾಯನಿಕ ಬೇಡ. ಆಮೇಲೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಸಿರಿಧಾನ್ಯದ ಬುಡದಲ್ಲಿ ಏನಿದೆ ನಿಮ್ಗೆ, ಅದೆಲ್ಲ ಭೂಮಿಲಿ ಉಳ್ಕೊಳ್ಳುತ್ತೆ. ಏನ್ ಕಡ್ಡಿ ಬರುತ್ತೆ ಅದು ಸಿರಿಧಾನ್ಯದ ಕಡ್ಡಿಗಳು, ಅದೆಲ್ಲ ನಮ್ಗೆ ಪಶು ಆಹಾರ ಆಗುತ್ತೆ, ಮತ್ತೆ ಗೊಬ್ಬರ ಮಾಡಬಹುದು. ಆಮೇಲೆ ಸಿರಿಧಾನ್ಯದಲ್ಲಿ ಕಾರ್ಬೋಹೈಡ್ರೇಟ್ ಜೊತೆಗೆ ಯಾಕೆ ಅದು ನ್ಯೂಟ್ರಿಷನ್ ಹೆಚ್ಚಿಗೆ ಇರುತ್ತೆ ಅಂದ್ರೆ, ಅದ್ರೊಳಗೆ ಬಹಳ ಬೇರೆ ಬೇರೆ ರೀತಿಯ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದಾವೆ ಅಲ್ಲಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದಾವೆ, ಖನಿಜಗಳಿದಾವೆ, ಪ್ರೋಟೀನ್ ಇದೆ. ಬರೀ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಇದೆ, ನಾರಿನಂಶ ಫೈಬರ್ ಬಹಳ ಇಂಪಾರ್ಟೆಂಟ್ ಅದು. ಯಾಕೆ ಸಿರಿಧಾನ್ಯ ನೀನು ಬಿಚ್ಚಿ ಓಪನ್ ಮಾಡಿ ಅಂತ ತಿನ್ನಕ್ಕಾಗೋದಿಲ್ಲ, ಅದೇ ಅದ್ರೊಳಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇಂಟ್ಯಾಕ್ಟ್ ಆಗಿ ನಮ್ ದೇಹಕ್ಕೆ ಬರುತ್ತೆ. ಆಮೇಲೆ ಮುಖ್ಯವಾಗಿ ಅಬ್ಸರ್ವ್ ಮಾಡೋದ್ರಿಂದ, ನೀವು ಅನ್ನ ಊಟ ಮಾಡಿದ ತಕ್ಷಣ ಒಂದು ಗಂಟೆ ಲಸಿವೆ ಆಗ್ಬಿಡುತ್ತೆ. ನೀವು ರಾಗಿ ಮುದ್ದೆ ತಿನ್ನಿ, ಅಥವಾ ಜೋಳದ ರೊಟ್ಟಿ ತಿನ್ನಿ, ಅಥವಾ ನೀವು ಸಜ್ಜೆ ರೊಟ್ಟಿ ತಿನ್ನಿ, ಅಥವಾ ಇನ್ನೊಂದು ಮಿಲ್ಲೆಟ್ ಏನೋ ನಿಮ್ದು ಸಿರಿಧಾನ್ಯ ತಿನ್ನಿ, 4-5 ಯಾಕೆ ಅಂದ್ರೆ ಅದು ನಿಧಾನವಾಗಿ ಅದು ಜೀರ್ಣ ಆಗುತ್ತೆ, ನಿಧಾನವಾಗಿ ಶಕ್ತಿ ಕೊಡುತ್ತೆ ನಮ್ಗೆ. ಸ್ಲೋ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ಸ್, ಹಾಗೆ ನಿಮ್ಗೆ ಏರುಪೇರು ಆಗೋದಿಲ್ಲ ದೇಹದಲ್ಲಿ. ಸೊ ಪೌಷ್ಟಿಕತೆಯಲ್ಲಿ ಈ ಸಿರಿಧಾನ್ಯಗಳು ಹೆಚ್ಚಿನ ಕೊಡುಗೆ ನೀಡುತ್ತವೆ ಅಂತ ತಾವು ಹೇಳ್ತೀರಿ. ಆಗ್ಲೇ ತಾವೊಂದು ಪ್ರಸ್ತಾಪ ಮಾಡಿದ್ರಿ, ಭವಿಷ್ಯದ ಇದು ಆಹಾರ ಅಂತ, ಫ್ಯೂಚರ್ ಫುಡ್. ಇಂಥ ಒಂದು ಆಹಾರ ಧಾನ್ಯಗಳನ್ನ ರಫ್ತು ಮಾಡೋದ್ರಲ್ಲಿ ಬೇರೆ ದೇಶಗಳಿಗೆ ನಮ್ಮ ಭಾರತ ಇಡೀ ವಿಶ್ವದಲ್ಲೇನೆ 5 ಪೈಕಿ ಒಂದಾಗಿದೆ. ಈಗ ಅದಕ್ಕೆ ಕೃಷಿಯಲ್ಲಿ ಹೆಚ್ಚಿನ ಮಹತ್ವ ಕೊಡ್ತಾ ಇರೋದ್ರಿಂದ ಅದು ಪ್ರಾಯಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಟಾಪ್ ಮೋಸ್ಟ್ ಅಂದ್ರೆ ಅಗ್ರಸ್ಥಾನಕ್ಕೆ ಕೂಡ ಹೋಗಬಹುದು. ಈಗ ಪ್ರಾಯಶಃ ಅಮೆರಿಕ ಅಗ್ರಸ್ಥಾನದಲ್ಲಿದೆ. ಸೊ ಭವಿಷ್ಯದ ಒಂದು ವಾಣಿಜ್ಯದ ದೃಷ್ಟಿಯಿಂದ ಮತ್ತೆ ಆಹಾರ ಸೆಕ್ಯೂರಿಟಿ, ಅಗೇನ್ ಫುಡ್ ಸೆಕ್ಯೂರಿಟಿ ದೃಷ್ಟಿಯಿಂದ ಇದನ್ನ ತಾವು ಯಾವ ರೀತಿ ಗಮನಿಸ್ತೀರಿ ಅಂತ. ನೋಡಿ, ಈಗ ಪ್ರಪಂಚದ ಸುಮಾರು ದೇಶಗಳ ಪ್ರಯಾಣ ಮಾಡಿದ್ದೀನಿ, ಅಲ್ಲಿ ನೋಡಿದ್ದೀನಿ ಅಲ್ಲಿ ಯಾಕೆ ಕೃಷಿ ಮಾಡ್ತಾರೆ ಅಂತ. ಅಲ್ಲಿ ವಾತಾವರಣಗಳು, ಅಲ್ಲಿರೋ ಪರಿಸ್ಥಿತಿ ನೋಡಿದಾಗ ನಮ್ ದೇಶದಲ್ಲಿ ಏನ್ ಬೇಕಾದ್ರೂ ಬೆಳಿಬಹುದು ನಾವು. ಕೆಲವು ಕಡೆ 11 ತಿಂಗಳು ಸೂರ್ಯ ಇದೆ, ಎಲ್ಲ ಒಂದ್ ಕಡೆ ಕಡಿಮೆ ಇರುತ್ತೆ ಅಷ್ಟೇ. ಬೇರೆ ಕಡೆ ಎಲ್ಲ ಕಾಶ್ಮೀರ ಆ ಕಡೆ ಕಡೆ ಹೋದ್ರೆ ಇಡೀ ದೇಶದಲ್ಲಿ ನಾವು ಸಮತೀತೋಷ್ಣವಲಯದಲ್ಲಿ ಟ್ರಾಫಿಕಲ್ ಕಂಟ್ರಿ ಆಗುದು. ಅದ್ಭುತವಾದ ಕೃಷಿ ಮಾಡಬಹುದು, ಈ ದೇಶವನ್ನು ಕೃಷಿಯಿಂದನೇ ಕಟ್ಟಬಹುದು. ಜೀವ ನದಿಗಳು ಹರಿತವೆ, ಜೀವ ನದಿಗಳು ಹರಿತಿದೆ. ಮಳೆ 9 ತಿಂಗಳು 8 ತಿಂಗಳು ಮಳೆ ಇದೆ ನಮ್ಗೆ. ಎಲ್ಲಾ ರೀತಿಯ ಸೌಕರ್ಯ ಇದೆ ನಮ್ಗೆ, ಬ್ಲೆಸ್ಸಿಂಗ್ಸ್ ಇದೆ ನೇಚರ್. ಆದ್ರೆ ನಾವು ಎಚ್ಚೆತ್ಕೋಬೇಕು, ನಾವು ಖಂಡಿತ ಇದ್ರ ಬಗ್ಗೆ ಪ್ರಯತ್ನಗಳು ಮಾಡಿದ್ರೆ ಆಮೇಲೆ ಸಾವಯವ ಬರಬೇಕು, ಈ ಕೆಮಿಕಲ್ ಯೂಸ್ ಮಾಡೋದು ನಿಲ್ಲಿಸಬೇಕು. ಆಗ ನಮ್ಮ ದೇಶದ ಅದೇನೇನು ಬೆಳಿತೀವಿ ಅದಕ್ಕೆಲ್ಲ ತುಂಬಾ ಬೆಲೆ ಬರುತ್ತೆ. ಇದೆಲ್ಲ ಸಾವಯವ ಕೃಷಿ ಇದೆಯಲ್ಲ, ಹಳೆ ಕಾಲದಲ್ಲಿ ಎಷ್ಟೋ ವರ್ಷಗಳ ಶತಮಾನಗಳು ಮಾಡ್ಕೊಂಡ್ಬಂದಿರೋದು, ಇವಾಗ 50 ವರ್ಷದಲ್ಲಿ ಬದಲಾವಣೆ ಆಗಿದೆ ಅಷ್ಟೇ. ನಾವು ವಾಪಸ್ ಹೋಗಬೇಕಾಗಿದೆ. ಈಗ ಹಿಂದೆ ನಾವು ಎಲ್ಲರೂ ಬಳಸ್ತಿದ್ದು ಸಿರಿಧಾನ್ಯವೇ ಅಲ್ಲ ಸರಿ. ನನ್ನ ಮಗುವಾಗಿದ್ದ ನಮ್ಮ ತಾಯಿ ಮೊದಲನೇ ಆಹಾರ ಕೊಟ್ಟಿದ್ದಂದ್ರೆ ನಮ್ದು ರಾಗಿ ಸಿರಿ ಅಂತ ಮಾಡೋರು. ಸಿರಿ ರಾಗಿ ಸಿರಿನಲ್ಲಿ ನಮ್ಗೆಲ್ಲ ತುಪ್ಪ ಹಾಕ್ಬಿಟ್ಟು ರಾಗಿ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡೋರು ನಮ್ಗೆ. ಸೊ ಅದು ನಮ್ಗೆ ಮೊದಲನೇ ಆಹಾರ ನಮ್ಗದು. ಇವತ್ತರೆಗೂ ರಾಗಿ ತಿನ್ಕೊಂಡ್ ಬರ್ತಾ ಇದ್ದೀನಿ ನಾನು. ನನ್ನ ಆರೋಗ್ಯ ಅದ್ಭುತವಾಗಿ ಇದೆ ನನಗೆ. ನಾನು ಸಿರಿಧಾನ್ಯ ಬಿಟ್ಟು ಬೇರೆ ಹೆಚ್ಚಿಗೆ ತಿನ್ನೋದಿಲ್ಲ ನಾನು. ಸೊ ಅದು ನನಗೆ ತುಂಬಾ ಪ್ರೊಟೆಕ್ಷನ್ ಕೊಟ್ಟಿದೆ. ಅದು ನಮ್ಗೆ ಒಂದ್ ರೀತಿ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ, ಅದು ಆಹಾರದಿಂದ ಬರುತ್ತೆ. ಯು ಆರ್ ಈಟ್ ವಾಟ್ ಯು ಈಟ್ ಅಂತ. ನಾವೇನ್ ತಿಂತೀವಿ ಅದರಿಂದನೇ ಆಗುತ್ತೆ ಅದು. ಆಹಾರ ಔಷಧಿ, ಫುಡ್ ಇಸ್ ಮೆಡಿಸನ್, ಫುಡ್ ಇಸ್ ಗಾಡ್. ಅದು ಸಿರಿಧಾನ್ಯ ಮಾಡುತ್ತೆ. ಈಗಾಗಲೇ ನಾವು ಈ ಸಕ್ಕರೆ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಅಗ್ರಸ್ಥಾನಕ್ಕೆ ಏರಿದೀವಿ, ಅದೇ ರೀತಿ ಸಿರಿಧಾನ್ಯದ ರಫ್ತಿನಲ್ಲಿ ಕೂಡ ನಾವು ಮುಂಚೂಣಿಗೆ ಬರ್ತೀವಿ ಭವಿಷ್ಯದಲ್ಲಿ ಅಂತ. ಖಂಡಿತ ಆಗ್ಬೇಕದು. ಸರ್ಕಾರಗಳು ಪ್ರಯತ್ನ ಮಾಡಿದ್ರೆ ಖಂಡಿತ ಸುಲಭವಾಗುತ್ತೆ. ನಾವು ಸಂಘ ಸಂಸ್ಥೆಗಳು ಪ್ರಯತ್ನ ಮಾಡಬಹುದು, ಆದ್ರೆ ಸರ್ಕಾರದ ಶಕ್ತಿ ಇದೆಯಲ್ಲ, ಅವರು ಅದು ಬದಲಾವಣೆಯನ್ನು ತರಬೇಕಾಗ. ಈಗ ನಾವು ಕರ್ನಾಟಕದ ಒಂದು ಚಿತ್ರಣವನ್ನು ಗಮನಿಸಿದ್ರೆ, ನಾವು ಆಗ್ಲೇ ಹೇಳಿದ್ರಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಸಿರಿಧಾನ್ಯ ವರ್ಷ ಅಂತ ಈ 2023 ಘೋಷಿಸೋದ್ರಲ್ಲಿ ಕರ್ನಾಟಕದ ಪಾಲು ಬಹು ದೊಡ್ಡದು ಅಂತ ತಾವು ಹೇಳಿದ್ರಿ. ಹೌದು. ಸಿರಿಧಾನ್ಯ ಉತ್ಪಾದನೆಯನ್ನು ಗಮನಿಸಿದ್ರೆ ನಮ್ಮಲ್ಲಿ ರಾಜಸ್ಥಾನ, ಹರಿಯಾಣ ಇಂಥ ರಾಜ್ಯಗಳು ಮುಂಚೂಣಿನಲ್ಲಿದ್ದಾವೆ. ಕರ್ನಾಟಕ ಕೂಡ ಅಗ್ರ 10 ರಾಜ್ಯಗಳ ಪೈಕಿ ಒಂದು ಬರುತ್ತೆ, 7ನೇ ಸ್ಥಾನದಲ್ಲಿದೆ ಅನಿಸುತ್ತೆ. ಈಗ ಹೆಚ್ಚಿನ ಒತ್ತು ಕೊಡ್ತಾ ಇರೋದ್ರಿಂದ ಸಿರಿಧಾನ್ಯಕ್ಕೆ ಭವಿಷ್ಯದಲ್ಲಿ ಯಾವ ರೀತಿ ಇದು ನಮ್ಮ ರಾಜ್ಯಕ್ಕೆ ಒಂದು ಸಿರಿಧಾನ್ಯದ ಒಂದು ಪ್ರಾಧಾನ್ಯತೆಯನ್ನು ಕೊಡಬಹುದು ಅಂತ ತಾವು ಹೇಳಿದ್ರಿ. ನೋಡಿ, ಮೊದಲನೇದಾಗಿ ಏನ್ ಮಾಡಬೇಕು ಅಂದ್ರೆ, ಈಗ ಸಿರಿಧಾನ್ಯ ಬೆಳೆದ್ಬಿಡ್ತಾರೆ, ಆದ್ರೆ ಅದನ್ನು ಪ್ರೋಸೆಸ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಆಗಿದೆ. ಸಂಸ್ಕರಣೆ ಮಾಡೋದು ಅದಕ್ಕೆ ಬೆಳೆಯೋದು ಸುಲಭ, ಅದನ್ನ ತೆಗೆದು ಕಟಾವ್ ಮಾಡಿ ಅದನ್ನ ಚೆನ್ನಾಗಿ ಮಣ್ಣು ಕಲ್ಲು ಇಲ್ಲದೆ ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡ್ತೀವಲ್ಲ, ಅದು ಬಹಳ ದೊಡ್ಡ ಕೆಲಸ ಅದೆ. ಆಕ್ಚುಲಿ ಅದು ಬಹಳ ಪ್ರಮುಖವಾದ ಕೆಲಸ. ಅದಕ್ಕೆ ಸರ್ಕಾರ ಒತ್ತು ಕೊಡ್ಬೇಕು. ಇವತ್ತೆಲ್ಲ ಸಾಮಿಲ್ಸ್ ಗಳಿದಾವೆ, ಎಲ್ಲ ದೊಡ್ಡ ದೊಡ್ಡ ಸಾಮಿಲ್ಗಳಿದ್ದಾರೆ, ಗೋಧಿ ಹಿಟ್ಟು ಮಾಡೋಕಿದೆ. ಆದ್ರೆ ಸಿರಿಧಾನ್ಯಕ್ಕೆ ಎಲ್ಲಿದೆ ಸಿರಿಧಾನ್ಯದ ಸಂಸ್ಕರಣೆ ಮಾಡೋದಕ್ಕೆ ಸಣ್ಣ ಸಣ್ಣ ಯಂತ್ರಗಳು ಬೇಕಾಗುತ್ತೆ. ದೊಡ್ಡ ಮಿಲ್ ಬೇಡ ನಮ್ಗೆ, ಯಾಕಂದ್ರೆ ದೊಡ್ಡ ಮಿಲ್ ಆದ್ರೆ ಮತ್ತೆ ತಗೊಂಡೋಗ್ಬೇಕು ಎಲ್ಲೋ ಒಂದು. ಅಂತದೊಂದು ಪ್ರಯತ್ನ ಮಾಡಿಕೊಟ್ರೆ ಸಿರಿಧಾನ್ಯನ ಪ್ರೋಸೆಸ್ ಮಾಡಿದ್ಮೇಲೆ, ಸಂಸ್ಕರಣೆ ಮಾಡಿದ್ಮೇಲೆ ಅದು ನಾನಾ ರೀತಿ ಉತ್ಪನ್ನ ಮಾಡಬಹುದು. ನಾನು ಉದ್ಯಮಿದಾರನಾಗಿ ಹೇಳ್ತೀನಿ, ನಾವು ಐಸ್ ಕ್ರೀಮ್ ಇಂದ ಹಿಡಿದು ಪಿಜ್ಜಾ, ಕೇಕ್ಸ್, ಬಿಸ್ಕಟ್ಸ್ ಏನ್ ಬೇಕು ಎಲ್ಲಾ ಮಾಡಿದ್ದೀವಿ. ನಮ್ಮ ತಿಂಡಿ ತಿನಿಸುಗಳು ಜನ ಮೆಚ್ಚಿ ಮೆಚ್ಚಿ ತಿಂತಾರೆ. ಆ ತರದ ಸಾಧ್ಯತೆಗಳು, ಯಾಕಂದ್ರೆ ನೀವು ಎಲ್ಲನೂ ಮಾಡಬಹುದು. ಅಕ್ಕಿನಲ್ಲೇ ಲಿಮಿಟೇಷನ್ ಇದೆ, ಗೋಧಿ ಲಿಮಿಟೇಷನ್ ಇದೆ, ಅದು ಇದು ಮಾಡಕ್ಕಾಗಲ್ಲ ಅಂತ. ನೀವು ಸ್ವೀಟ್ಸ್ ಇಂದ ಹಿಡಿದು ಎಲ್ಲ ರೀತಿಯ ಪದಾರ್ಥಗಳು ಸಿರಿಧಾನ್ಯಗಳಲ್ಲಿ ಮಾಡಬಹುದು. ಸೊ ಅದಕ್ಕೆ ಒತ್ತು ಕೊಟ್ಟು ನಾವು ಈ ಒಂದು ಪ್ರೊಸೆಸಿಂಗ್, ಇನ್ನೊಂದು ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ, ಆ ಮೌಲ್ಯವರ್ಧನೆ ಮತ್ತೆ ಸಂಸ್ಕರಣೆ ಎರಡಕ್ಕೂ ಒತ್ತು ಕೊಟ್ರೆ ಸುಲಭಕ್ಕೆ ಬೆಳೀತಾರೆ ರೈತರು. ಇಲ್ಲ, ರೈತರು ಬೆಳೆದಕ್ಕೆ ಬೆಲೆ ಸಿಗೋದಿಲ್ಲ ಆಗ. ಸೊ ಇದು ಬಹಳ ಪ್ರಮುಖವಾದ ವಿಷಯ. ಇದನ್ನು ಮಾಡಬೇಕು. ಇದನ್ನ ಬಹುಶಃ ಈಗಾಗಲೇ ಬಹಳಷ್ಟು ಜನ ಇದನ್ನು ಮಾಡ್ತಾ ಇದ್ದಾರೆ, ಸಂಘ ಸಂಸ್ಥೆಗಳು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ಈ ಒಂದು ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಿದೆ ಅದನ್ನ ಹೇಳೋದಾದ್ರೆ, ಸರ್ಕಾರದ ಪಾತ್ರ ಬಹಳ ಪ್ರಮುಖವಾದದ್ದು. ಸರ್ಕಾರ ಖಂಡಿತ ಇದಕ್ಕೆ ಒತ್ತು ಕೊಡಬೇಕು, ಅದಕ್ಕೆ ಒಂದಷ್ಟು ರೈತರಿಗೆ ಸಹಾಯ ಮಾಡಬೇಕಾಗತ್ತೆ. ಅದು ಈ ಸ್ವಾತಂತ್ರ್ಯ ನಂತರದ ಹಲವು ದಶಕಗಳಲ್ಲಿ ನಮ್ಮ ಸರ್ಕಾರಗಳು ಈ ಅಕ್ಕಿ ಮತ್ತು ಗೋಧಿ, ನೀವಾಗ್ಲೇ ಹೇಳದಂಗೆ, ಈ ಎರಡರ ಒಂದು ಧಾನ್ಯಕ್ಕೆ ಮತ್ತು ಇದಕ್ಕೆ ಸಂಬಂಧಿಸಿದ ಉದ್ಯಮ ವಲಯಕ್ಕೆ ಮಾತ್ರ ಹೆಚ್ಚಿನ ಒತ್ತು. ಇನ್ನೂ ಸೇರಿಸ್ತೇನೆ, ಸಕ್ಕರೆ. ಸಕ್ಕರೆ ವಾಣಿಜ್ಯ ಬೆಳೆ, ಮೂರಕ್ಕೂ ಕೊಟ್ಬಿಟ್ರು. ಹೌದು, ಎಣ್ಣೆ ಇಲ್ಲ ನೋಡಿ, ಎಣ್ಣೆ ಕಷ್ಟ ಆಗಿದೆ ನಮ್ಗೆ. ಹೌದು, ವನಸ್ಪತಿ ಏನು ಖಾದ್ಯ ತೈಲ ಅಂತೀವಿ, ಅದರ ಡಿಪೆಂಡೆನ್ಸಿ ಆಗಿದೆ. ಭವಿಷ್ಯದಲ್ಲಿ ಅದು ಕೂಡ ಸ್ವಾವಲಂಬಿ ಆಗುವ ಸಾಧ್ಯತೆಗಳಿದಾವೆ ಅಂತ ಹೇಳ್ತಾ ಆ ತರದ ಒತ್ತು ಸಿರಿಧಾನ್ಯ ಕೊಡ್ಬೇಕು. ಹೌದು, ಈ ಸಿರಿಧಾನ್ಯದ ಒಂದು ನೀವಾಗ್ಲೇ ಹೇಳದಂಗೆ, ಇದರಲ್ಲಿ ಈ ಯಂತ್ರೋಪಕರಣಗಳು ಬೆಳವಣಿಗೆನೆ ಆಗಲಿಲ್ಲ. ಆಗಿಲ್ಲ, ಗೋಧಿ ಮತ್ತೆ ಅಕ್ಕಿಗೆ ವಲಯದಲ್ಲಿ ಏನು ಯಂತ್ರೋಪಕರಣ ಆಯ್ತು, ತಾವಾಗ್ಲೇ ಹೇಳಿದ್ರೆ ಅದರ ಸಂಸ್ಕರಣೆ ಮಾಡೋದು ಕಷ್ಟ ಅಂತ. ಸೊ ಆ ರೀತಿಯ ಒಂದು ಯಂತ್ರೋಪಕರಣಗಳನ್ನ ಈಗಿನ ಒಂದು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅವುಗಳು ತಯಾರಿಸುವಂತದ್ದು ಜಿಲ್ಲಾ ಮಟ್ಟದಲ್ಲಿ ಇರಬಹುದು, ತಾಲೂಕು ಮಟ್ಟದಲ್ಲಿ ಫ್ಯಾಕ್ಟರಿಗಳು ಬೇಡ ನಮ್ಗೆ. ಹೌದು, ಸಾಮಾನ್ಯ ಒಬ್ಬ ರೈತನು ಸಹ ತಗೊಂಡೋಗ್ಬಿಟ್ಟು ಅವನ ಜಮೀನಿನಲ್ಲಿ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಪ್ಯಾಕ್ ಮಾಡೋಂಗಿರ್ಬೇಕು. ಆ ರೀತಿಯ ಯಂತ್ರೋಪಕರಣಗಳು ತಯಾರಾದಾಗ ಮಾತ್ರ ದೊಡ್ಡ ಬದಲಾವಣೆ ಹೌದು, ಎಲ್ಲ ಬೆಳೀತಾರೆ ಕ್ರಾಂತಿ ಆಗುತ್ತಾಗ. ಸಿರಿಧಾನ್ಯ ಕ್ರಾಂತಿ ಮಾಡಬಹುದು ನಾವು, ಅದನ್ನ ಮಾಡಬೇಕಾಗಿದೆ. ನನ್ನ ಅನುಭವದಲ್ಲಿ ಹೇಳ್ತೀನಿ, ಸಿರಿಧಾನ್ಯನೇ ಈ ಪ್ರಪಂಚದ ಬಹಳ ಮುಖ್ಯವಾದ ಫ್ಯೂಚರ್ ಫುಡ್. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಏನೇನ್ ಕಾಯಿಲೆಗಳಿದಾವೆ ಅದನ್ನ ಎಲ್ಲ ಪರಿಹಾರ ಮಾಡೋ ಸಿರಿಧಾನ್ಯನೇ. ನಿಮ್ಗೆ ದೊಡ್ಡ ಕಾಯಿಲೆಗಳು ಯಾವಾಗ ತಾಗೋದಿಲ್ಲ, ಮನುಷ್ಯನನ್ನು ಉಳಿಯೋದಿಲ್ಲ ಅಂದಾಗ ಡಾಕ್ಟರ್ ಹೇಳೋದು ಒಂದೇ ಒಂದು, ಆಹಾರನ ಬದಲಾವಣೆ ಮಾಡಿ. ಒಳ್ಳೆ ಆಹಾರ ತಿನ್ನಿ, ಅದು ಅಲ್ಟಿಮೇಟ್ ಮೆಡಿಸನ್. ಯಾವ ಕಾಯಿಲೆಗೂ ನೋಡಿ ನೀವು ಆಹಾರದ ಮುಖಾಂತರ ನಾವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಳ್ಳೋದು ಅತಿ ಮುಖ್ಯ, ಅತಿ ಮುಖ್ಯ. ಈಗ ಮಕ್ಕಳಿಗೆ ಮುಂದಕ್ಕೆ, ಮುಂದಿನ ಜನಾಂಗಕ್ಕೆ, ಈಗ ನಮ್ದಾಯ್ತು ಬಿಡಿ, ಮುಂದಿನ ಜನಾಂಗಕ್ಕೆ ಅವರೆಲ್ಲ ಈಗ ಜಂಕ್ ಫುಡ್ ತಿಂತಾ ಇದಾರೆ. ಯಾವ್ದು ಫ್ಯಾಕ್ಟರಿ ಫುಡ್, ಪ್ಯಾಕ್ಡ್ ಫುಡ್, ಇದನ್ನ ರಿಪ್ಲೇಸ್ ಮಾಡ್ಬೇಕು ನಾವು, ಇದನ್ನ ಬದಲಾವಣೆ ಮಾಡ್ಬೇಕು. ಈ ಸಿರಿಧಾನ್ಯ ಕೃಷಿಗೆ ಸಂಬಂಧಪಟ್ಟಂಗೆ ಈ ಯಂತ್ರೋಪಕರಣಗಳ ಸಮಸ್ಯೆ ಹೊರತುಪಡಿಸಿದರೆ ಇನ್ನೂ ಯಾವ ರೀತಿಯ ಸಮಸ್ಯೆಗಳನ್ನ ತಾವು ಗುರುತಿಸಿದಿರಿ? ಅಂದ್ರೆ ಈಗ ಅವ್ರಿಗೆ ಸಬ್ಸಿಡಿ ಕೊಡ್ಬೇಕಲ್ಲ ಸರ್, ಸರ್ಕಾರ ನೋಡಿ ಯಾವುದಕ್ಕೆ ಸಬ್ಸಿಡಿ ಕೊಡ್ತಾ ಇದಾರೆ. ನೇರವಾಗಿ ಹೇಳ್ತೀನಿ, ಕೆಮಿಕಲ್ ಸಬ್ಸಿಡಿ ಎಲ್ಲ ಫ್ಯಾಕ್ಟರಿಗಳಿಗೆಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಕೊಟ್ಟಿದ್ದಾರೆ. ಏನೋ ಈಗ ಸರಿ 230,000 ಕೋಟಿ ಅಷ್ಟು ಸಬ್ಸಿಡಿ ಹೋಗಿದೆ. ನೀವು ಆ ದುಡ್ಡನ್ನ ಈ ಸಿರಿಧಾನ್ಯ ಮಾಡೋರಿಗೆ, ಸಾವಯವ ಕೃಷಿ ಮಾಡೋರು ಕೊಡಿ, ಸ್ವಲ್ಪ ಹೆಚ್ಚುವರಿ ಕೊಡಿ, ಕೊಡಬೇಕು. ಅವಾಗ ಅವ್ರ ರೈತನಿಗೆ ಏನೋ ಹುಮ್ಮಸ್ ಬರುತ್ತೆ, ಅವ್ನು ಮಾಡ್ತಾನೆ ಬದಲಾವಣೆ ಬಿಗಿನಿಂಗ್ ನಲ್ಲಿ. ಈ ಪ್ರಾರಂಭದಲ್ಲಿ ಕೊಡಿ, ಕೊಟ್ಟಾಗ ಏನಾಗುತ್ತೆ, ಅವ್ನಿಗೆ ಖುಷಿ ಆಗುತ್ತೆ, ಅವ್ನಿಗೆ ಮಾಡ್ತಾನಾಗ ಅವನಾಗ ಅದು ಸಿಗುತ್ತಂತ ಅನುಭವ, ಅನುಭವ ಸಿಗುತ್ತಾ ಬದಲಾವಣೆ ಆಗ್ತಾ ಇರ್ತಾರೆ. ಸೊ ಬದಲಾವಣೆ ಮಾಡಬೇಕಾಗಿರೋ ಬಹಳ ಪ್ರಮುಖ ಕೆಲಸ ಅಂತಂದ್ರೆ ಯಂತ್ರೋಪಕರಣಗಳು, ಸಬ್ಸಿಡಿಗಳು, ಅವನಕ್ಕೆ ಆಮೇಲೆ ಸಂಸ್ಕರಣೆ ಮಾಡುವಂತದಕ್ಕೆ ಮತ್ತೆ ವ್ಯಾಲ್ಯೂಡಿಷನ್ಗೆ, ಇದಕ್ಕೆಲ್ಲ ಒಂದು ಇದು ಮಾಡ ನಾವು ಈಗ ಮಾಡಿದ್ದೀವಿ. ಇದನ್ನ ನಮ್ಮ ಫೆಡರೇಷನ್ ಮುಖಾಂತರ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ನಾವೆಲ್ಲ ಇದನ್ನು ಶುರು ಮಾಡೋದು ಬಹಳ ಹಿಂದೆ. ಇಡೀ ರಾಜ್ಯದಲ್ಲಿ ಬಹಳಷ್ಟು ಜನ ಈಗ ಅವರವರೇ ಪ್ಯಾಕಿಂಗ್ ಮಾಡಿ ಎಲ್ಲ ಮಾಡಿ ಮಾಡ್ತಾ ಇದಾರೆ ಅದನ್ನ. ಆದ್ರೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ ಇದು, ಅದು ಸಂಘ ಸಂಸ್ಥೆಗಳಲ್ಲ, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದೆ. ಮತ್ತೆ ತಾವು ಹೇಳಿದ್ರೆ ಸಿರಿಧಾನ್ಯ ಕೃಷಿಗೆ ಈ ರೀತಿಯ ಒಂದು ಉತ್ತೇಜನ ಕೊಡುವುದರ ಜೊತೆಗೆ ಅದಕ್ಕೆ ಒಂದು ಬೇಡಿಕೆಯನ್ನು ಕೂಡ ಸೃಷ್ಟಿಸಬೇಕಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ತಂತಾನೆ ಅದರ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೆಲವು ಕ್ರಮಗಳನ್ನು ತಗೊಂಡಿದೆ. ಇತ್ತೀಚೆಗೆ ಸಂಸತ್ ಅಧಿವೇಶನ ಆದಾಗ ಕೇಂದ್ರದಲ್ಲಿ ಸಿರಿಧಾನ್ಯಗಳ ಒಂದು ಭೋಜನಕೂಟ ಏರ್ಪಡಿಸಿದ್ರು ಸಂಸದರಿಗೆಲ್ಲ. ಹೌದು. ಆ ನಂತರ ಈ ಕ್ರೀಡಾಪಟುಗಳಿಗೆ ಸಿರಿಧಾನ್ಯದ ಫುಡ್ ಅನ್ನು ಕೊಡಬೇಕು ಅಂತ ಕ್ರೀಡಾ ಸಚಿವಾಲಯ ಕೂಡ ಒಂದು ಸೂಚನೆ ಕೊಟ್ಟಿದೆ. ಪಡಿತರ ಒಂದು ವ್ಯವಸ್ಥೆಯಲ್ಲಿ, ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಏನಿದೆ ಅದರಲ್ಲಿ ಕೂಡ ಸಿರಿಧಾನ್ಯವನ್ನು ಪೂರೈಸಬೇಕು ಅನ್ನೋದು ಕೂಡ ಒಂದು ಕ್ರಮ ಆಗಿದೆ. ಸೊ ಇದರ ಜೊತೆಗೆ ಇನ್ನೂ ಯಾವ್ಯಾವ ಕ್ರಮಗಳು ಬೇಕು ಅಂತ ತಾವು ಹೇಳ್ತೀರಿ? ಅದೇ, ಇದನ್ನು ನಾವೇನ್ ಮಾಡಬೇಕು ಅಂದ್ರೆ ಈ ಶಾಲೆಗಳ ಮಟ್ಟದಲ್ಲಿ ಮಕ್ಕಳಿಗೆ ಅದರ ಅವೇರ್ನೆಸ್ ತರಬೇಕು. ನಾವು ಅದನ್ನ ಈಗ ಬಿಸಿಯೂಟದಲ್ಲೂ ತರಬೇಕು, ಬಿಸಿಯೂಟದಲ್ಲಿ ತರಬೇಕು ಶಾಲೆಗಳಲ್ಲಿ ಅವೇರ್ನೆಸ್ ತರಬೇಕು. ಅದು ಬಿಸಿಯೂಟ ಕೊಡ್ತೀರಾ, ಮತ್ತೆ ಕ್ಯಾಂಪೇನ್ ಆಗಬೇಕಾಗಿದೆ, ದೊಡ್ಡ ಜಾಗೃತಿ ಆಗ್ಬೇಕು. ನೀವು ತಿಂತಾರ ಸರಿ ಇಲ್ಲ, ಇದು ಆಂದೋಲನ ಮಾಡ್ಬೇಕು. ಅದನ್ನ ಆಹಾರ ಸರಿ ಇಲ್ಲ ತಿಂತಾ ಇರೋದು ನೀವು ಅಂತ, ನೀವು ಏನ್ ತಿಂತಿದ್ರೆ ಅದನ್ನ ತೊಂದರೆ ಮಾಡ್ತಿದ್ರೆ ನಿಮ್ಗೆ, ಮುಂದಕ್ಕೆ ನಿಮ್ಮ ಆರೋಗ್ಯ ಕೆಡುತ್ತಿದ್ರಿಂದ ಅದರ ಬದಲಾಗಿ ಇದನ್ನ ತಿನ್ನಿ, ಆಪ್ಷನ್ಸ್ ಕೊಡ್ಬೇಕು ನಾವೆಲ್ಲ. ಈಗ ಮಕ್ಕಳಿಗೆ ನೀವು ಸಿರಿಧಾನ್ಯ ಕೊಡಬೇಕು, ಬಿಸ್ಕೆಟ್ ಬಿಸ್ಕೆಟ್ ಸಿರಿಧಾನ್ಯ ಬಿಸ್ಕೆಟ್ ಕೊಡಬಹುದು ನಾವು ಅವ್ರಿಗೆ. ಸಿರಿಧಾನ್ಯದ ಪಾರೆಟ್ಸ್ ಕೊಡಬಹುದು, ನೀವು ಯಾಕೆ ಬರೀ ನೀವು ನೂಡಲ್ಸ್ ತಿಂತಾರಲ್ಲ ಇದೆಲ್ಲ ಅಂತದ್ನೆಲ್ಲ ನಾವು ಸಿರಿಧಾನ್ಯದಲ್ಲ ಮಾಡ್ತಾ ಇದಾರೆ. ಈಗ ಅದನ್ನು ಮಾಡುದು ಸಿರಿಧಾನ್ಯ ನೂಡಲ್ಸ್ ಅಂದ್ರೆ ನೂಡಲ್ಸ್ ಕೆಟ್ಟದ್ದೇನಲ್ಲ, ಆದ್ರೆ ಮಾಡೋ ರೀತಿ ಮತ್ತೆ ಏನ್ ಹಾಕಿದಿರ ಅದು ಮುಖ್ಯ. ಎಲ್ಲಾರಗಳು ಅಷ್ಟೇನೆ. ಈಗ ಬ್ರೆಡ್ ಏನ್ ಕೆಟ್ಟದ್ದಲ್ಲ, ಬ್ರೆಡ್ ಗೆ ನಿಮ್ ಬರೀ ಮೈದಾ ಹಾಕಿ ಅದಕ್ಕೆ ಸಕ್ಕರೆ ಹಾಕೊಟ್ರೆ ಅದು ಆರೋಗ್ಯ ಕೆಡಿಸುತ್ತೆ. ನಾವು ಸಿರಿಧಾನ್ಯದ ಬ್ರೆಡ್ ಗಳು ಮಾಡಿದೀವಿ, ಎಂತ ಅದ್ಭುತ ಟೇಸ್ಟ್ ಅದು, ಆರೋಗ್ಯವಾಗಿದ್ದು ನಿಮ್ಗೆ ತೊಂದರೆ ಮಾಡೋದಿಲ್ಲ ನಿಮ್ಗೆ. ಅಂದ್ರೆ ಈ ತರದ್ದು ಪ್ರಾಡಕ್ಟ್ಸ್ ಗಳು ಬರಬೇಕಾಗುತ್ತೆ, ಆಂದೋಲನ ಆಗ್ಬೇಕು. ಆಮೇಲೆ ಎಲ್ಲಾ ಸ್ಕೂಲ್ಗಳಲ್ಲೂ ಇರಬೇಕು ಕ್ಯಾಂಪೇನ್ ಆಗ್ಬೇಕು, ಮಕ್ಕಳಿಗೆ ಅಭಿಯಾನ ಆಗ್ಬೇಕು ಅಂತ. ಖಂಡಿತ ಆಗ್ಬೇಕು. ಯಾವ ರೀತಿ ನೀವೀಗ ಪರಿಸರ ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ ಇದಾರೆ, ಅದೇ ತರ ಸಿರಿಧಾನ್ಯ ಉಪಯೋಗಿಸಿ ಅಂತ ಒಂದು ಚಳುವಳಿ ಆಗ್ಬೇಕು, ದೊಡ್ಡ ಆಂದೋಲನ ಆಗ್ಬೇಕು. ಈ ಒಂದು ಮೇಳದ ಬಗ್ಗೆ ಸ್ವಲ್ಪ ವಿವರ ಕೊಡ್ತೀರಾ? ನೋಡಿ, ಈ ಕರ್ನಾಟಕದಲ್ಲಿ ನಾವು ಕಳೆದ 5 ವರ್ಷಗಳಿಂದ ನಾವು ಮೊದಲೆಲ್ಲ ಮಾಡ್ಕೊಂಡು ಬಂದಿದೀವಿ ಅದನ್ನ, ಈ ಸಿರಿಧಾನ್ಯ ಮೇಳಗಳನ್ನ. ಈಗ 3 ಆಯ್ತು, 4ನೇ ಮೇಳ ಇದು. ತುಂಬಾ ಅದ್ಭುತವಾದ ಪರಿಣಾಮ ಬೀರಿದೆ ಇದರಿಂದ. ಸಿರಿಧಾನ್ಯ ಯಾವ ಲೆವೆಲ್ಗೆ ಹೋಯ್ತು ಅಂತಂದ್ರೆ, ಎಲ್ಲರೂ ಉಪಯೋಗಿಸಕ್ಕೆ ಸಿರಿಧಾನ್ಯ ಬೇಕು ಬೇಕು ಅನ್ನೋ ಮಟ್ಟಕ್ಕೆ ಹೋಯ್ತು. ಅದು ಯಾವ್ದರಿಂದ ಸಾಧ್ಯ ಆಯ್ತಂದ್ರೆ ಈ ಮೇಳಗಳಿಂದ ಸಾಧ್ಯ ಆಯ್ತು. ಇಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಆಮೇಲೆ ಲಕ್ಷಾಂತರ ಜನ ಬಂದಿದ್ದಾರೆ ಈ ಮೇಳಕ್ಕೆ, ಯಾಕಂದ್ರೆ ಸಾಕ್ಷಿಗಳಾಗಿದ್ದಾವೆ ಇದೆಲ್ಲ. ಈ ಮೇಳ ಅನ್ನೋದು ತುಂಬಾ ಮುಖ್ಯ, ಯಾಕೆಂದ್ರೆ ಮೇಳದಲ್ಲಿ ಅವರಿಗೆ ನೋಡಿ ಅವ್ರ ಬಗ್ಗೆ ವಸ್ತುಗಳು ಸಿಗ್ತವೆ, ಮೇಳದಲ್ಲಿ ಉದ್ದಿಮೆದಾರರೆಲ್ಲ ಬರ್ತಾರೆ, ಗ್ರಾಹಕರು ಬರ್ತಾರೆ, ಇದೆಲ್ಲ ಒಂದು ಸಮ್ಮಿಲನ. ಅಲ್ಲಿ ಡಿಸ್ಕಷನ್ಸ್ ಆಗುತ್ತೆ, ಸೆಮಿನಾರ್ ಆಗುತ್ತೆ, ಜನರಿಗೆ ಒಂದು ಎಜುಕೇಶನ್ ಅವೇರ್ನೆಸ್ ಅದರಿಂದ ಸಿಗೋದು. ನಾವು ಅದರಿಂದ ಮೇಳ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಆರ್ಗ್ಯಾನಿಕ್ ಇಂಟರ್ನ್ಯಾಷನಲ್ ಮೇಳನೂ ಮಾಡ್ತೀವಿ, ಬಯೋಫ್ಯಾಕ್ ಅಂತ ಬೆಂಗಳೂರು ಮಾಡಿದ್ದು. ನಾವು ಹಲವು ವರ್ಷಗಳಿಂದ ಸಾವಯವ ಮೇಳನ ಮಾಡ್ತಾನೆ ಇದೀವಿ, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮೇಳಗಳನ್ನ ನಮ್ಮ ಸಂಸ್ಥೆಗಳು ಎಲ್ಲ ಸೇರ್ಕೊಂಡು ಸರ್ಕಾರ ಜೊತೆ ಮಾಡ್ತಾ ಇದೀವಿ. ಬಟ್ ಈ ಸಿರಿಧಾನ್ಯ ಮೇಳ ಇದೆಯಲ್ಲ, ಇದು ತುಂಬಾ ಸ್ಪೆಷಲ್. ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇರೋದು, ಬೇರೆ ಕಡೆ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದಾರೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇದು ಬಹಳ ಪ್ರಮುಖವಾದ ಒಂದು ಮೇಳ ಇದು, ಇದಕ್ಕೆಲ್ಲರೂ ಭಾಗವಹಿಸಬೇಕು. ಸರ್ಕಾರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಮೇಳಗಳನ್ನ ಜಿಲ್ಲಾ ಮಟ್ಟದಲ್ಲಿ ನಡೆಸಬೇಕಿದೆ. ಅವಾಗ ಏನಾಗುತ್ತೆ, ಅಲ್ಲಿರೋರ್ಗೆ ಅದರ ಒಂದು ಅರಿವು ಸಿಗುತ್ತೆ, ಅದು ರೈತರು ಇರಬಹುದು, ಗ್ರಾಹಕರು ಇರಬಹುದು. ಸೊ ಇಂಥ ಮೇಳಗಳು ಆಯೋಜನೆ ಮಾಡೋದು ಬಹಳ ಪ್ರಮುಖವಾದದ್ದು. ನಾನು ಎಲ್ಲಾ ನಾಗರಿಕ ಅಂತ ನಾನು ಹೇಳಿ. ಮತ್ತೆ ಈ ಸಿರಿಧಾನ್ಯದ ಖರೀದಿ ಹೆಚ್ಚಿಸುವುದರಲ್ಲಿ ಒಂದು ಮುಖ್ಯ ತೊಡಕು ಏನಂತಂದ್ರೆ, ಈ ಸಿರಿಧಾನ್ಯಗಳ ಬೆಲೆ ಬೇರೆದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿ ಅಂತ. ಹೌದು, ಈಗ ನೀವು ಹೇಳಿದಂಗೆ ಈ ಯಂತ್ರೋಪಕರಣಗಳ ಒಂದು ಬಳಕೆ ಮತ್ತೆ ಉತ್ಪಾದನೆ ಹೆಚ್ಚಳ ಇದೆಲ್ಲ ಆಗೋದ್ರಿಂದ ಭವಿಷ್ಯದಲ್ಲಿ ಅದರ ಬೆಲೆ ಕಡಿಮೆ ಆಗೋ ಸಾಧ್ಯತೆ ಖಂಡಿತ. ನೋಡಿ ನಿಮ್ಗೆ ಏನ್ ಗೊತ್ತಾ, ಈಗ ತಕ್ಕಿ ನೀವು ಫ್ಯಾಕ್ಟರಿ ಹೋಗ್ತೀವಿ, ದೊಡ್ಡ ಫ್ಯಾಕ್ಟರಿ ಒಂದು ಏನ್ ಮಾಡ್ತಾನೆ, ಎಷ್ಟೋ ಕಡಿಮೆ ಬೆಲೆ ತಗೊಂಡ್ಬಿಡ್ತಾನೆ ರೈತರಿಂದ, ಅದನ್ನ ಮಿಲ್ ಮಾಡಿಬಿಟ್ಟು ಕಡಿಮೆ ಬೆಲೆ ಕೊಡ್ತಾರೆ ಅದನ್ನೆಲ್ಲ. ಆದ್ರೆ ಸಿರಿಧಾನ್ಯ ಬೆಳೆದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಎಷ್ಟು ಕೆಲಸ ಹಿಡಿದ್ರೆ ಗೊತ್ತಾ, ನಿಮ್ಗೆ ಅಕ್ಕಿ ಎಲ್ಲ ತಗೊಂಡ್ಬರ್ತಾರೆ, ಒಂದ್ ಮಿಷಿನ್ ಬರುತ್ತೆ ಕಟಾವ್ ಮಾಡುತ್ತೆ, ಅದೇ ಮಿಷಿನ್ ಭತ್ತನೂ ಮಾಡುತ್ತೆ, ಅದನ್ನೇ ಭತ್ತ ಒಣಗಿ ಪ್ಯಾಕ್ ಮಾಡಿ ತಗೊಂಡು ಹಾಕ್ಬಿಡ್ತಾರೆ. ಒಂದು ಸಿರಿಧಾನ್ಯ ಬೆಳಿಬೇಕಾದ್ರೆ ಅದು ಕಟಾವ್ ಮಾಡಿ ಅದನ್ನ ಬಿಸಿಲಲ್ಲಿ ಒಣಗಿಸಿ ಸಂಸ್ಕರಣೆ ಮಾಡಿ ಕಳಿಸಬೇಕಾದ್ರೆ ನಿಜವಾಗ್ಲು ತುಂಬಾ ಕಷ್ಟ ಇದೆ, ನನಗೆ ಗೊತ್ತಿದೆ ಅದು. ಆಮೇಲೆ ಕಲ್ಲು ಮಣ್ಣು ಸೇರ್ಕೊಂಡ್ಬಿಡುತ್ತಲ್ಲ, ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಕೇರ್ಬೇಕಾದ್ನೆಲ್ಲ ಮಹಿಳೆಯರು ಕೇರ್ತಾರೆ ಅದನ್ನೆಲ್ಲ, ಅಷ್ಟು ಸುಲಭ ಅಲ್ಲ ನಾವು. ಅದಕ್ಕೆ ಈ ಪರಿಹಾರಗಳೆಲ್ಲ ಆದ್ರೆ ಅದು ಖಂಡಿತ ಬೆಲೆ ಕಡಿಮೆ ಆಗ್ಲಿ. ಆದ್ರೆ ನೋಡಿ ಇನ್ನೊಂದು, ಅದು ಉತ್ಕೃಷ್ಟವಾದ ಆಹಾರ, ಸೂಪರ್ ಫುಡ್ ಅಂತ. ಮಿಲೆಟ್ಸ್ ಆರ್ ಸೂಪರ್ ಫುಡ್, ನಾನು ಅದನ್ನು ಖಂಡಿತವಾಗಿ ನಾನು ತುಂಬಾ ಘಂಟಾಘೋಷವಾಗಿ ಹೇಳ್ತೀನಿ, ಆ ಸೂಪರ್ ಫುಡ್ ಗೆ ಒಳ್ಳೆ ಬೆಲೆ ಕೊಡಿ. ನೀವ್ಯಾವ ಕಾಫಿ ಟೀಗೆ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ 200 ರೂಪಾಯಿ ಕೊಡ್ತೀರಾ? ಸೊ ಅದರಿಂದ ಬೆಲೆ ಬಗ್ಗೆ ಯೋಚನೆ ಮಾಡಿದಾಗ ನ್ಯಾಯಯುತ ಬೆಲೆ ಕೊಡ್ಬೇಕಾಗುತ್ತೆ ರೈತರಿಗೆ, ಜೊತೆ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದಾಗ ಬೆಲೆ ಕಡಿಮೆ ಆಗ್ಬಹುದು, ಅದನ್ನು ಮಾಡಬಹುದು. ಆದ್ರೆ ಗ್ರಾಹಕರು ನಿಜವಾಗ್ಲು ಪ್ರೀತಿಯಿಂದ ಸಿರಿಧಾನ್ಯಕ್ಕೆ ಬೆಲೆ ಕೊಡ್ಬೇಕಾಗುತ್ತೆ. ಅಂದ್ರೆ ಅಂದ್ಬಿಟ್ಟು ಕೆಜಿ 200 ರೂಪಾಯಿ ಕೊಡಿ ಅಂತ ಹೇಳ್ತಿಲ್ಲ ನಾನು, ಈಗ ಅಕ್ಕಿಗಿಂತ ಒಂದು 15-20 ರೂಪಾಯಿ ಜಾಸ್ತಿ ಇದೆ. ಸೊ ಸಿರಿಧಾನ್ಯ ಒಳಗೊಂಡಿರುವಂತಹ ಪೌಷ್ಟಿಕಾಂಶಗಳು ಮತ್ತು ಅದರ ಒಂದು ಉತ್ಕೃಷ್ಟತೆಗೆ ಹೋಲಿಸಿದ್ರೆ ಅದಕ್ಕೆ ಇರುವ ಬೆಲೆಯ ಅಷ್ಟೇನು ಹೆಚ್ಚಲ್ಲ. ನೀವು ಅಕ್ಕಿ ತುಂಬಾ ತಿನ್ಬೇಕು. ಹೌದು, ಇದು ಸ್ವಲ್ಪ ತಿನ್ನಿ ನೀವು, ಒಂದ್ ಮನೆಗೆ ಒಂದ್ ಕೆಜಿ ಅಕ್ಕಿ ಉಪಯೋಗಿಸಿದ ಕಡೆ ಅರ್ಧ ಕೆಜಿ ಸಿರಿಧಾನ್ಯ, ಅಲ್ಲಿ ಉಳಿದ ದುಡ್ಡು ನಿಮ್ಗೆ. ಯಾಕಂದ್ರೆ ಸಿರಿಧಾನ್ಯ ಹೆಚ್ಚಿಗೆ ತಿನ್ನಕ್ ಆಗೋದಿಲ್ಲ ನೀವು ಅಷ್ಟೊಂದು. ಮತ್ತೆ ಈ ಸಿರಿಧಾನ್ಯಗಳನ್ನ ಜನಸಾಮಾನ್ಯರ ವಲಯದಲ್ಲಿ ಪ್ರಚುರ ಪಡಿಸೋದಕ್ಕೋಸ್ಕರ ಕೆಲವೊಂದು ಎಕ್ಸ್ಕ್ಲೂಸಿವ್ ಆಗಿ ಸಿರಿಧಾನ್ಯದ ಹೋಟೆಲ್ಗಳು ಮತ್ತೆ ಸಿರಿಧಾನ್ಯಗಳ ತಿನಿಸುಗಳ ತಿಂಡಿಗಳು ಇತ್ಯಾದಿಗಳ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಕಡೆ ಆಗಿದೆ, ಅಲ್ಲಿ ತಲೆ ಎತ್ತಿದ್ದಾರೆ. ಆಗಿದೆ, ಇದಕ್ಕೆ ಜನರಿಂದ ಯಾವ ತರ ಪ್ರತಿಕ್ರಿಯೆ ಸಿಗ್ತಾ ಇದೆ? ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ನನಗೆ. ಯಾಕಂದ್ರೆ ನಾವು ಇದು ಉದ್ದಿಮೆಯಲ್ಲಿದ್ದೀನಿ, ನಾವು ಎಲ್ಲ ಎಷ್ಟೋ ಕಡೆ ಆಹಾರಗಳನ್ನ ನಾವು ಕೊಡ್ತಾ ಇದೀವಿ, ಇದನ್ನ ಮಾಡಿ ಸಿರಿಧಾನ್ಯ ಆಹಾರ. ನಮ್ಮ ರೆಸ್ಟೋರೆಂಟ್ ಇದೆ ಅಲ್ಲಿ, ನಮ್ ಸ್ಟೋರ್ ಇದೆ, ನಮ್ ತೋಟ ಇದೆ, ಅಲ್ಲಿ ನಾವು ಸಿರಿಧಾನ್ಯ ಬೆಳಿತೀವಿಲ್ಲ. ಸೊ ನಾ ಹೇಳೋದಂತಂದ್ರೆ ಈಗ ತುಂಬಾ ಬೆಲೆ ಇದೆ ಇದಕ್ಕೆ. ನಾನು ಎಲ್ಲೋ ಹೋದ್ರೆ ನಾನು ಆರ್ಗ್ಯಾನಿಕ್ ಫಾರ್ಮರ್ ಅಂದ್ರೆ ಎಲ್ಲ ನಮಸ್ಕಾರ ಮಾಡಿ, ಓ ನೀವು ಫಾರ್ಮಿಂಗ್ ಮಾಡ್ತೀರಾ, ಆರ್ಗ್ಯಾನಿಕ್ ಫಾರ್ಮರ್, ಸಾವು ಕೃಷಿ ಮಾಡ್ತೀರಾ, ಖುಷಿ ಪಡ್ತಾರೆ ಜನ. ಅಂದ್ರೆ ಇದಕ್ಕೆ ಬೇರೆ ಎಲ್ಲದಕ್ಕಿಂತ ಅದ್ಭುತವಾದ ಬೆಲೆ ಇದೆ. ಅದರಿಂದ ನಾವು ಸಿರಿಧಾನ್ಯ ಬೆಳೀತಿದ್ದಾರೆ, ಸಿರಿಧಾನ್ಯ ಉಪಯೋಗಿಸ್ತಿದೀವಿ ಅನ್ನೋ ಜನಗಳೇ ಬೇರೆ ಇದಾರೆ. ಅವರು ಬಹಳ ಪ್ರಾಮುಖ್ಯ ಬೆಲೆ ಇದೆ ಇದಕ್ಕೆ, ಜನಸಾಮಾನ್ಯರಿಂದ ಹಿಡಿದು ಮೇಧಾವಿಗಳ ತನಕ ಇದನ್ನ ನಿಜವಾಗ್ಲೂ ಸಹ ತುಂಬಾ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಏನಾಗಿದೆ, ಸಾಮಾನ್ಯ ಜನರು ಕೆಲವರು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಈ ಪ್ರೈಸ್ ಬೆಲೆದೊಂದು ಕಷ್ಟ ಇದೆ. ಆಮೇಲೆ ಅದ್ರದ್ದು ಅರಿವಿಲ್ಲ ಅವ್ರಿಗೆ, ಅವ್ರ ಮಾಮೂಲಿ ಅನ್ನನೇ ತಿಂತಾ ಇದಾರೆ. ಇನ್ನು ಒಂದು ಯಾವ್ದೋ ಒಂದು ಸಮುದಾಯ ಈಗ ಪೂರ್ತಿ ಬದಲಾವಣೆ ಆಗ್ತಾ ಇದೆ. ಮತ್ತೆ ಈ ಸಿರಿಧಾನ್ಯಗಳನ್ನ ಇನ್ನಷ್ಟು ಜನಪ್ರಿಯಗೊಳಿಸೋದಕ್ಕೆ ಏನೇನ್ ಕ್ರಮ ತಗೊಳ್ಬೇಕು ಅಂತ ತಾವು ಹೇಳಿ? ಅದೇ ನಾನು ಹೇಳಿದ, ಉದ್ದಿಮೆದಾರರಿಗೆ ಸಪೋರ್ಟ್ ಮಾಡ್ಬೇಕು ಗವರ್ಮೆಂಟ್. ಈಗ ನಮ್ಗೆ ಯಾವುದೇ ಸಬ್ಸಿಡಿನೂ ಇಲ್ಲ ನಮಗೆ. ನಾವೆಲ್ಲ ಕಷ್ಟಪಟ್ಕೊಂಡು ಈ ಚಳವಳಿ ಭಾಗವಹಿಸ್ಕೊಂಡು ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಈ ಚಳವಳಿಯಲ್ಲಿ ಎಲ್ಲ ಹುಟ್ಟಾಕಿದೀವಿ ನಾವೆಲ್ಲ. ನಾನೊಬ್ನೇ ಅಲ್ಲ, ತುಂಬಾ ಜನ ಈ ತರ ಕೆಲಸ ಮಾಡಿದ್ದಾರೆ, ಪ್ರಾಮಾಣಿಕ ಕೆಲಸ ಆಗಿದೆ ಅಲ್ಲಿ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಅನಿಸುತ್ತೆ, ನೀವು ಒಂದೇನಾರ ಒಂದು ಸ್ಪೆಷಲ್ ಸ್ಕೀಮ್ಸ್ ಮಾಡಿ ಉದ್ದಿಮೆದಾರರಿಗೆ, ಎಂಟರ್ಪ್ರಿನರ್ಸ್ಗೆ, ಈ ಫೆಡರೇಷನ್ಗಳಿಗೆ ಇನ್ನು ಹೆಚ್ಚು ಒತ್ತು ಕೊಡಬೇಕು. ನಾನು ಹೇಳಿ ಸರ್ಕಾರದ ಕೈನಲ್ಲೇ ಇದೆ ನನ್ನ ಚಳುವಳಿ ಆಗೋದಿದು. ನಾವು ಮಾಡಬಹುದು, ಎಷ್ಟು ಮಾಡಿದ್ರು ಲಿಮಿಟೇಷನ್ ಇದೆ. ಅದರಿಂದ ಸರ್ಕಾರ ಏನ್ ಮಾಡಬೇಕು ಅಂದ್ರೆ, ಒಂದ್ ಕಡೆ ರೈತರಿಗೆ, ಒಂದ್ ಕಡೆ ಉದ್ದಿಮೆದಾರರಿಗೆ, ಒಂದ್ ಕಡೆ ಗ್ರಾಹಕರಿಗೆ, ಈ ಮೂರನ್ನು ಸೇರಿಸುವಂತ ಕೆಲಸ ಆಗಬೇಕು. ಆಗ ಅದ್ಭುತವಾದ ಫಲಿತಾಂಶ ಬರುತ್ತೆ, ತುಂಬಾ ಈಸಿ. ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅಂತ, ವೇದಿಕೆ ಸೃಷ್ಟಿ ಮಾಡಿ ತರಬೇಕಲ್ಲ. ಈಗ ಆಗ್ತದೆ, ಮೇಳ ತರದ ಮಾಡ್ತಾರೆ, ಅದೇ ಉದ್ದೇಶನೇ. ಆದ್ರೆ ಒಂದ್ಸರಿ ಮೇಳ ಮುಂದೆ ಮಾಡಿದ್ರೆ ಆಗೋದಿಲ್ಲ, ನಿರಂತರ ಕೆಲಸ ಆಗ್ತಾ ಇರಬೇಕು. ಒಂದ್ ಮಿಲೆಟ್ ಪಾಲಿಸಿ ಅಂತ ತಗೊಂಡ್ಬರ್ಲಿ, ಈಗ ನಮ್ಮ ದೇಶದಲ್ಲಿ ಮಿಲೆಟ್ ಪಾಲಿಸಿ ಅಂತ ತಗೊಂಡ್ಬಂದು ಅದಕ್ಕೊಂದು ಅದ್ಭುತವಾದ ಒಂದು ಫಂಡಿಂಗ್ ಮಾಡಿದ್ರೆ, ಅದಕ್ಕೆ ಬಜೆಟ್ ಕ್ರಿಯೇಟ್ ಮಾಡಿದ್ರೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತದು, ತಗೊಂಡೋಗ್ಬೋದು ಅದ್ ಮುಂದಕ್ಕೆ. ಸೊ ಅದು ಬಹಳ ಮುಖ್ಯವಾದ ವಿಷಯ. ತಾವಾಗ್ಲೇ ಹೇಳ್ದಂಗೆ ಈ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಈಗಿನ ತಲೆಮಾರಿನಲ್ಲಿ ಬೊಜ್ಜು ಅನ್ನೋದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಈವನ್ ಅಮೆರಿಕದಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಇದು ತುಂಬಾ ಗಂಭೀರ ಸಮಸ್ಯೆ ಅಂತಾನೆ ಅವರೆಲ್ಲ ಇದನ್ನ ಪರಿಗಣಿಸಿದ್ದಾರೆ. ಇದಕ್ಕಾಗಿ ಸಿರಿಧಾನ್ಯ ಒಳ್ಳೆಯ ಅತ್ಯುತ್ತಮವಾದ ಒಂದು ಆಹಾರ ಅಂತ ಎಲ್ಲರ ಕಡೆ ಹೇಳ್ತಾ ಇದ್ದಾರೆ, ಈಗಾಗಲೇ ಜಾಗೃತಿ ಮೂಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ, ಭವಿಷ್ಯದಲ್ಲಿ ಈ ರಫ್ತು ಮಾಡೋದಕ್ಕೆ ಯಾವ್ಯಾವ ರೀತಿಯ ಅವಕಾಶ ಇದಾವೆ ಮತ್ತು ಈ ಆಹಾರ ಪದ್ಧತಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಬಹುದು? ಈಗ ಪ್ರಪಂಚದಲ್ಲಿ ನಾನು ಇತ್ತೀಚೆಗೆ ಜರ್ಮನಿಗೆ ಹೋಗಿದ್ದೆ, ಅಲ್ಲಿ 2-3 ತುಂಬಾ ಅದ್ಭುತವಾದ ಒಂದು ಪದಾರ್ಥಗಳು ಉಪಯೋಗಿಸ್ತಿದ್ದಾರೆ. ಒಂದು ನಮ್ಮ ಹಲಸಿನ ಹಣ್ಣು, ಹಲಸಿನ ಕಾಯಿ, ಇನ್ನೊಂದು ತೆಂಗಿನಕಾಯಿ, ನಂತರ ಮಿಲೆಟ್. ಈ ಮೂರು ಎಲ್ಲ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಗಳಲ್ಲಿ ನಾನು ಹೋಗ್ತಾ ಇರ್ತೀನಿ. ನಾನು ಅಂದ್ರೆ ಅಲ್ಲಿ ತುಂಬಾ ಅವೇರ್ನೆಸ್ ಇದೆ, ಅಲ್ಲಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಇವತ್ತು ಈ ಆಹಾರ ಪದ್ಧತಿ ಬೇಕು ನಮ್ಗೆ, ಇದು ಬೇಕಾಗಿದೆ. ಹಲಸಿನ ಕಾಯಿನಲ್ಲಿ, ಹಲಸಿನ ಹಣ್ಣಲ್ಲಿ ಏನ್ ಬೇಕೆಲ್ಲ ಮಾಡಿದ್ದಾರೆ. ತೆಂಗಿನಕಾಯಿ ಚಾಕ್ಲೇಟ್, ತೆಂಗಿನಕಾಯಿ ಹಾಲು ಅದ್ಭುತವಾದ ಆಹಾರ ಇದೆಲ್ಲ. ಮಿಲೆಟ್ ಮಿಲೆಟ್ ಎಲ್ಲಾ ಸ್ಟೋರ್ ಗಳಲ್ಲೂ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಒಂದು ಯಾವ ಬ್ರ್ಯಾಂಡ್ ಗಳಿದಾವೆ ಆ ಬ್ರ್ಯಾಂಡ್ ಸ್ಟೋರ್ ಗಳೆಲ್ಲ ಮಿಲೆಟ್ ಗಳಿದಾವೆ ಇವತ್ತೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ನಾವು ಸರಿಯಾದ ಒಂದು ಕ್ವಾಲಿಟಿ ಒಂದು ಒಳ್ಳೆಯ ರೀತಿಯ ಒಂದು ಸಂಸ್ಕರಣೆ ಮಾಡಿ ಅದನ್ನ ಪ್ಯಾಕ್ ಮಾಡಿ ನಾವು ಖಂಡಿತ ಅದನ್ನ ಮಾರ್ಕೆಟ್ ಮಾಡಿದ್ರೆ ಇಂಡಿಯಾದ ಮಿಲೆಟ್ ಗೆ ತುಂಬಾ ಬೆಲೆ ಬರುತ್ತೆ. ಯಾಕಂದ್ರೆ ಇಂಡಿಯಾ ಇದು ಮಿಲೆಟ್ ಅನ್ನು ತವರೂರು ಇದು, ಇಲ್ಲ ನಾವು ಮಿಲೆಟ್ ಇಂದನೆ ಬದುಕಿದೀವಿ ನಾವು ಇಲ್ಲಿ. ಅದರಿಂದ ಅದನ್ನ ಮಾಡಿದ್ರೆ ಖಂಡಿತ ಅದಕ್ಕೆ ಒಳ್ಳೆ ಭವಿಷ್ಯ ಇದೆ, ರೈತರಿಗೂ ದುಡ್ಡು ಸಿಗುತ್ತಾಗ ಚಳವಳಿಗೆ ಒಳ್ಳೆ ಬದಲಾವಣೆ ಮಾಡಕ್ಕೆ ತುಂಬಾ ಒಳ್ಳೆ ಒಂದು ಅವಕಾಶ ಅಷ್ಟೇ. ಆಗಲೇ ತಾವು ಪ್ರಸ್ತಾಪ ಮಾಡಿದ್ರೆ ಸಿರಿಧಾನ್ಯಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಏನು ಇಲ್ಲ, ನೀರೇ ಇಲ್ಲದಂತಹ ಒಂದು ಬಿಸಿಲು ನಾಡಿನ ಪ್ರದೇಶದಲ್ಲಿ ಕೂಡ ಇದು ಬೆಳೆಯುತ್ತೆ ಅಂತ. ಮತ್ತೆ ಅರ್ಕ ಅಂತ ಒಂದು ಸಿರಿಧಾನ್ಯ ಅಂತೂ ಸೂರ್ಯನ ಬಿಸಿಲನ್ನೇ ಕುಡಿದು ಬೆಳೆಯುವಂತದ್ದು ಅಂತ ಕೂಡ ಹೇಳ್ತಾರೆ ತಜ್ಞರು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಈಗ ಕೇಂದ್ರ ಸರ್ಕಾರ ಜಿಲ್ಲೆಗೊಂದು ವಿಶೇಷ ಬೆಳೆ ಅಂತ ಒಂದು ಸ್ಕೀಮ್ ಅನ್ನು ತಂದಿದೆ, ಒಂದು ಯೋಜನೆ, ಒಂದು ಜಿಲ್ಲೆಗೊಂದು ಬೆಳೆ ಅಂತ. ಈಗ ತಾವು ಸಾವಯವ ರೈತರ ಸಮೂಹ ಸಂಸ್ಥೆ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿರೋದ್ರಿಂದ ಒಂದು ಜಿಲ್ಲೆನಲ್ಲಿ ಫಾರ್ ಎಕ್ಸಾಂಪಲ್ ಈ ಬಯಲು ಸೀಮೆ ಅಥವಾ ಸ್ವಲ್ಪ ನೀರಾವರಿ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಸೋದಕ್ಕೆ ಯಾವತ್ತಾದ್ರೂ ಒಂದು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಾ ಹೇಗೆ ನೋಡಿ? ಈಗ ನಮ್ಮ ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ಇಶ್ಯೂ ಇದೆಯಲ್ಲ, ಏನಕ್ಕಂದ್ರೆ ನೀರಿಗೋಸ್ಕರನೇ. ಯಾಕೆ ಅಂದ್ರೆ ತಮಿಳುನಾಡಲ್ಲಿ ಬೇಸಿಗೆ ಸಾಂಬಾ ಬೆಳೆ ಅಂತ ಬೆಳೀತಾರೆ, ಎಲ್ಲಾ ನೀರು ಬೇಕು, ಬರೀ ಭತ್ತ ಬೆಳೀತಾರೆ. ಏನಾದ್ರೂ ಸ್ವಲ್ಪ ಬದಲಾವಣೆ ಮಾಡಿ ಮಿಲೆಟ್ ಬೆಳೆ ಶುರು ಮಾಡಿದ್ರಲ್ಲಿ ನಾವೆಲ್ಲ ಮೂರ್ ನಾಲ್ಕು ಬೆಳೆ ಬೆಳಿಬಹುದು. ಮಿಲೆಟ್ ಮೂರ್ ತಿಂಗಳು ಒಂದ್ ನಾಲ್ಕು ಬೆಳೆನೆ ಬೆಳಿಬಹುದು, ಬೇಡ ಮೂರ್ ಬೆಳೆ ಇಟ್ಕೊಳ್ಳಿ, ಎಲ್ಲರಿಗೂ ಸಾಕಾಗುವಷ್ಟು ನಾವು ಬೆಳೆನೆ ಬೆಳಿಬಹುದು. ನೋಡಿ, ನೀರು ಬೇಕಾಗೇ ಇಲ್ಲ ಇದಕ್ಕೆ, ನೀರಿಲ್ದೇನೆ ಬೆಳೆಯುವಂತದ್ದು ಇದು. ಆರ್ಕ ಅಂತ ನಮ್ಮ ಊರಲ್ಲಿ ನಾನು ಉಡಿಸ್ನಳ್ಳಿ ಅಂತ ಕಾಡಲ್ಲಿ ನಮ್ಮ ತಂದೆ ಮೂಟೆಗಟ್ಟಲೆ ಬೆಳೆದಿದ್ರು, ನಾವು ಅದನ್ನ ಅನ್ನ ತಿಂತಿದ್ದು. ಆರ್ಕದನ್ನ ಮೊಸರು ಹಾಕ್ಬಿಟ್ರೆ ಅದ್ಭುತವಾದ ರುಚಿ ಅದು. ಆರ್ಕದಲ್ಲಿ ನಮ್ಗೆ ಕಜ್ಜಾಯ ಅಂತ ಮಾಡೋರು, ಸ್ವೀಟ್ಸ್ ಮಾಡೋರು, ಪಾಯಸ, ಆರ್ಕದ ಪಾಯಸ, ಈಗ ನಾವು ಈಗಲೂ ಮಾಡ್ತಾ ಇದೀವಿ ಅದನ್ನೆಲ್ಲ. ಸೊ ಅದ್ಭುತವಾದ ರುಚಿ ಇರುತ್ತೆ, ಅದ್ರ ಅದ್ಭುತವಾದ ಪರಿಣಾಮ ಇರುತ್ತೆ. ಆಮೇಲೆ ಮಿಲೆಟ್ ಈ ಸಿರಿಧಾನ್ಯ ಬೆಳೆಯೋದ್ರಿಂದ ಯಾವುದೇ ಕಾಯಿಲೆ ಬರೋದಿಲ್ಲ, ಗಿಡಗಳಿಗೆ ಬರೋದಿಲ್ಲ, ಮಣ್ಣಿಗೆ ಬರೋದಿಲ್ಲ, ಮನುಷ್ಯಗೆ ಬರೋದಿಲ್ಲ, ಜಾನುವಾರುಗಳಿಗೆ ನೀರು ಬೇಕಾಗಿಲ್ಲ. ಎಂತ ಅದ್ಭುತ, ತುಂಬಾ ದೊಡ್ಡ ಅದ್ಭುತ. ಅದಕ್ಕೆ ಸೂಪರ್ ಫುಡ್ ಅಂತ ಇಡೀ ಪ್ರಪಂಚದಲ್ಲಿ ಮಿಲೆಟ್, ನಮ್ಮ ಹಲಸಿನ ಹಣ್ಣು, ಮೊರಿಂಗಾ, ಮೊರಿಂಗಾ ಅಂದ್ರೆ ನಮಗೆ ಇದೆಯಲ್ಲ ನಮ್ಗೆ ಡ್ರಮ್ ಸ್ಟಿಕ್, ನುಗ್ಗೆ, ನುಗ್ಗೆ ಅದು ದೊಡ್ಡ ಚಳುವಳಿ. ನುಗ್ಗೆ ಸೊಪ್ಪು ತಿನ್ನೋದು, ನುಗ್ಗೆ ಟೀ, ನುಗ್ಗೆ ಎಲೆಯ ಪುಡಿ ಪುಡಿ, ಅದ್ರ ಟೀ ಮಾಡ್ತಿದ್ದಾರಲ್ಲ, ಟೀ ಕುಡಿತಿದ್ದಾರೆ, ಅದ್ರಿಗೆ ಏನೋ ತುಂಬಾ ರೀತಿಯ ಉಪಯೋಗ ಮಾಡ್ತಿದಾರೆಲ್ಲ. ಅದರಿಂದ ಇದೆಲ್ಲ ಸೂಪರ್ ಫುಡ್ ಇದಾವೆ ನಮ್ಮ ಹತ್ರ, ನಮ್ಮ ದೇಶದಲ್ಲಿ. ಇದನ್ನ ಉಪಯೋಗಿಸ್ಕೋಬೇಕಷ್ಟೇ, ಅದು ಬೇರೆ ದೇಶಗಳಲ್ಲಿ ಬೆಳೆಯೋದಿಲ್ಲ, ಬಹಳ ಕಷ್ಟ. ಕೆಲವು ಸೌತ್ ಏಷ್ಯನ್ ಕಂಟ್ರೀಸ್ ಬಿಟ್ರೆ, ಆಫ್ರಿಕನ್ ಕಂಟ್ರಿ ಬಿಟ್ರೆ, ಈ ಕಡೆಗೆ ಬಿಟ್ರೆ ಮೇಲ್ಗಡೆ ಅವೆಲ್ಲ ಯಾವ್ದು ಬೆಳೆಯುದಿಲ್ಲ. ಒಟ್ಟಾರೆ ಈ ಸಿರಿಧಾನ್ಯ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಭವಿಷ್ಯದ ಒಂದು ಆಹಾರ ಇದು. ಹೌದು, ಮತ್ತೆ ನಮ್ಮ ಪೌಷ್ಟಿಕಾಂಶ ಮತ್ತು ಆಹಾರ ಭದ್ರತೆಯಲ್ಲಿ ಇದು ಮಹತ್ತರ ಕೊಡುಗೆ ನೀಡುತ್ತೆ. 2023 ಸಿರಿಧಾನ್ಯ ವರ್ಷ ಭಾರತದಲ್ಲಿ ಸಿರಿಧಾನ್ಯ ಉತ್ಪಾದನೆ ಮತ್ತು ಬಳಕೆ ಹೆಚ್ಚಳ ಮಾಡೋದಕ್ಕೆ, ಒಟ್ಟಾರೆ ವಿಶ್ವ ಮಟ್ಟದಲ್ಲಿ ಸಿರಿಧಾನ್ಯ ಬಳಕೆ ಜಾಗೃತಿ ಮೂಡಿಸೋದಲ್ಲಿ ಒಂದು ದೊಡ್ಡ ಬೈಲಿಗಲ್ಲು ಅಂತಾನೆ ಹೇಳಬಹುದು ಈ ಒಂದು ಘೋಷಣೆ. ಖಂಡಿತ, ಇಲ್ಲಿಯವರೆಗೆ ಈ ವಿಷಯವಾಗಿ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಮಸ್ಕಾರ, ವಂದನೆಗಳು. ಇದುವರೆಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ಈ ವಿಷಯವಾಗಿ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ರಾಜ್ಯ ಸಾವಯವ ರೈತರ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಸಿರಿಧಾನ್ಯ ವಲಯದ ಉದ್ಯಮಿಯಾದ ಹೆಚ್.ಆರ್. ಜಯರಾಮ್. ಇವರನ್ನ ಸಂದರ್ಶಿಸಿದವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್. ಪ್ರಸಾರ ನಿರ್ವಹಣೆ ಕುಮಾರ್ ಅಗಡಿ, ಕಾರ್ಯಕ್ರಮ ನಿರ್ವಹಣೆ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಉಪನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ಈಗ ಕೇಳಿ ಮೇಳಕುಂದ ಬಿ ಗ್ರಾಮದ ಶಿವಶರಣಪ್ಪ ಮಾಡಾಳ್ಕರ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ಮಂಗಲ ಬೆಳೆಗಳು, ಮಂಗಲ ಬೆಳೆಗಳು, ಅಂಗನಿಯರಿಗೆ ಕರದಲ್ಲಿ ಸಿಂಗಾರ, ತಂಗಿ ಕರೆದಲ್ಲಿ ಸಿಂಗಾರ, ಮುಂಗೈಯಲ್ಲಿ ಗೌರಿಯ ವಾಸ, ಕಂಕಣ ಸಿಂಗಾರ, ತಂಗಿ ಕಂಕಣ ಸಿಂಗಾರ, ಮಂಗಲ ಬೆಳೆಗಳು, ಅಂಗನಿಯರಿಗೆ ಕರದಲ್ಲಿ ಸಿಂಗಾರ, ತಂಗಿ ಕರೆದಲ್ಲಿ ಸಿಂಗಾರ, ಧರಿಸಿಕೊಂಡರೆ ಗೌರಿಗೆ ಹರುಷಂತ, ತಂಗಿ ಗೌರಿಗೆ ಹರುಷಂತ, ಕಾಣಿಸಿಕೊಂಡರೆ ಲಕ್ಷ್ಮೀ ವಾಸಂತ ತಂಗಿ ಲಕ್ಷ್ಮೀ ವಾಸಂತ ನಸುನೆಯ ಬೆಳೆಗಳು ಧರಿಸಿಕೊಂಡರೆ ಲಕ್ಷ್ಮೀ ವಾಸಂತ ತಂಗಿ ಲಕ್ಷ್ಮೀ ವಾಸಂತ ಮಂಗಲ ಬೆಳೆಗಳು ಮಂಗಲ ಬೆಳೆಗಳು ಅಂಗನಿಯರಿಗೆ ಕರದಲ್ಲಿ ಸಿಂಗಾರ ತಂಗಿ ಕರದಲ್ಲಿ ಸಿಂಗಾರ ಕಂಕಣ ಸಿಂಗಾರ ತಂಗಿ ಕಂಕಣ ಸಿಂಗಾರ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೆಯಾಗಿರಲಿ ತಂಗಿ ಬಸುರೆಯಾಗಿರಲಿ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೆಯಾಗಿರಲಿ ತಂಗಿ ಬಸುರೆಯಾಗಿರಲಿ ಸತಿಯ ಕರದಲ್ಲಿ ಹಸಿರು ಬೆಳೆಗಳು ಸತತ ಸೋಭಿಸಲಿ ತಂಗಿ ಸತತ ಸೋಭಿಸಲಿ ಸತಿಯ ಕರದಲ್ಲಿ ಹಸಿರು ಬೆಳೆಗಳು ಸತತ ಸೋಭಿಸಲಿ ತಂಗಿ ಸತತ ಸೋಭಿಸಲಿ ಮಂಗಲ ಬೆಳೆಗಳು ಮಂಗಲ ಬೆಳೆಗಳು ಅಂಗನಿಯರಿಗೆ ಕರದಲ್ಲಿ ಸಿಂಗಾರ ತಂಗಿ ಕರದಲ್ಲಿ ಸಿಂಗಾರ ಮುಂಬೈಯಲ್ಲಿ ಗೌರಿಯ ವಾಸ ಕಂಕಣ ಸಿಂಗಾರ ತಂಗಿ ಕಂಕಣ ಸಿಂಗಾರ ಬಣ್ಣದ ಬಳೆಗಳು ಧರಿಸಲು ಶಾರದೆ ನೀನಂತೆ ತಂಗಿ ಶಾರದೆ ನೀನಂತೆ ಹೊಳೆಯುವ ಕೆಂಪು ಬಳೆಗಳ ಧರಿಸಲು ರಾಣಿಗೆ ವಾಸಂತೆ ತಂಗಿ ರಾಣಿಗೆ ವಾಸಂತೆ ಹೊಳೆಯುವ ಕೆಂಪು ಬಳೆಗಳ ಧರಿಸಲು ರಾಣಿಗೆ ವಾಸಂತೆ ತಂಗಿ ರಾಣಿಗೆ ವಾಸಂತೆ ಮಂಗಲ ಬಳೆಗಳು ಬಳೆಗಳು ಅಂಗನಿಯರಿಗೆ ಕರೆದಲ್ಲಿ ಸಿಂಗಾರ ತಂಗಿ ಕರೆದಲ್ಲಿ ಸಿಂಗಾರ ಮುಂಬೈಯಲ್ಲಿ ಗೌರಿಯ ವಾಸ ಕಂಕಣ ಸಿಂಗಾರ ತಂಗಿ ಕಂಕಣ ಸಿಂಗಾರ ಗುಣವತಿಯರಿಗೆ ನೀಲಿಯ ಬೆಳೆಗಳು ಗುಣಸಾಗರಿಯಂತೆ ತಂಗಿ ಗುಣಸಾಗರಿಯಂತೆ ಗುಣಪೂಜ್ಯತೆಗೆ ಭಾರತ ನಾರಿಗೆ ಬೆಳೆಗಳು ಬೇಕಂತೆ ತಂಗಿ ಬೆಳೆಗಳು ಬೇಕಂತೆ ಗುಣಪೂಜ್ಯತೆಗೆ ಭಾರತ ನಾರಿಗೆ ಬೆಳೆಗಳು ಬೇಕಂತೆ ತಂಗಿ ಬೆಳೆಗಳು ಬೇಕಂತೆ ಮಂಗಲ ಬೆಳೆಗಳು ಮಂಗಲ ಬೆಳೆಗಳು ಅಂಗನಿಯರಿಗೆ ಕರೆದಲ್ಲಿ ಸಿಂಗಾರ ತಂಗಿ ಕರೆದಲ್ಲಿ ಸಿಂಗಾರ ಮುಂಬೈಯಲ್ಲಿ ಗೌರಿಯ ವಾಸ ಕಂಕಣ ಸಿಂಗಾರ ತಂಗಿ ಕಂಕಣ ಸಿಂಗಾರ ಬಳೆಗಳು ಲಕಲಕ ಹೊಳೆಯಲು ಇಂದ್ರನ ಸತಿಯಂತೆ ತಂಗಿ ಇಂದ್ರನ ಸತಿಯಂತೆ ವರತಿಕ್ಕ ಮನುರೇಶನಪ್ಪ ಮಂಗಲ ಬಳಿಯಂತೆ ತಂಗಿ ಮಂಗಲ ಬಳಿಯಂತೆ ವರತಿಕ್ಕ ಮನುರೇಶನ ಸತಿಗೆ ಮಂಗಲ ಬಳಿಯಂತೆ ತಂಗಿ ಮಂಗಲ ಬಳಿಯಂತೆ ಮಂಗಲ ಬಳೆಗಳು ಮಂಗಲ ಬಳೆಗಳು ಅಂಗನಿಯರಿಗೆ ಕರದಲ್ಲಿ ಸಿಂಗಾರ ತಂಗಿ ಕರದಲ್ಲಿ ಸಿಂಗಾರ ನಿಮ್ಮೂರಿಗೆ ಕೊ